ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ್ತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ವಸುದೆಯ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ನೇಗಿಲ ಯೋಗಿ ನೇಗಿಲ ಯೋಗಿ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಬಿಟಿ ಹತ್ತಿಯಲ್ಲಿ ತಳಿ ಮತ್ತು ಬೀಜಗಳ ಆಯ್ಕೆ ಕುರಿತು ಹತ್ತಿ ತಳಿ ವರ್ಧಕರಾದ ಡಾಕ್ಟರ್ ಜಯಪ್ರಕಾಶ್ ನಿಡಗುಂದಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ನಂತರ ಪಲ್ಕಂದೊಡ್ಡಿ ಗ್ರಾಮದ ಸುರೇಶ್ ಅವರ ತರಕಾರಿ ಬೇಸಾಯದ ಅನುಭವಗಳನ್ನು ಕೇಳುವಿರಿ. ಪೇಟೆ ಧಾರಣೆ ಹವಾಮಾನಾಧಾರಿತ ಕೃಷಿ ಸಲಹೆ ಹಾಗೂ ಗಂಗಾವತಿ ತಾಲೂಕಿನ ಹುಲಿಹೈದರ್ ಗ್ರಾಮದ ಪರಶಪ್ಪ ಹಾಗೂ ಸಂಗಡಿಗರಿಂದ ಭಜನಾ ಪದಗಳು ಪ್ರಸಾರವಾಗಲಿವೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆ ನಮಸ್ಕಾರ. ಇವತ್ ನಾವು ಬಿಟಿ ಹತ್ತಿಯನ್ನ ಬೆಳೆಯುವಂತ ರೈತರು, ಈಗಾಗಲೇ ಬಿಟಿ ಹತ್ತಿ ಬೆಳೆಯುವಂತ ರೈತರು ಮಾತಾಡ್ತಾ ಇದ್ದಾರೆ. ಯಾವ ಬೀಜ ತಗೋಬೇಕು, ಎಲ್ಲಿ ತಗೋಬೇಕು ಬೀಜಗಳನ್ನ, ಮತ್ತೆ ಯಾವಾಗ ಹಾಕ್ಬೇಕು ಅಂತಕ್ಕಂತ ಮಾತುಕತೆಗಳು ಅಲ್ಲಲ್ಲಿ ರೈತರ ಒಂದು ಗುಂಪುಗಳಿಂದ ಕೇಳಿ ಬರ್ತಿದ್ದಾವೆ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ರೈತರಿಗೆ ಯಾವ ಬೀಜ ತಗೋಬೇಕು ಬಿಟಿ ಹತ್ತಿಯಲ್ಲಿ, ಯಾವ್ದು ಬೀಜ ಆಯ್ಕೆ ಹೇಗ್ ಮಾಡ್ಕೋಬೇಕು, ಮತ್ತು ಏನು ಬೀಜವನ್ನ ಖರೀದಿ ಮಾಡುವಾಗ ಗಮನವನ್ನ ಹರಿಸಬೇಕು ಅಂತಕ್ಕಂತ ವಿಚಾರವಾಗಿ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಹತ್ತಿ ತಳಿಯ ಪ್ರವರ್ಧಕರು ಮತ್ತು ಹತ್ತಿ ತಳಿ ತಜ್ಞರಾದಂತ ಡಾಕ್ಟರ್ ಜಯಪ್ರಕಾಶ್ ನಿಡಗುಂದಿ ಅವರು ರೈತರಿಗೆ ಮಾಹಿತಿಯನ್ನು ಒದಗಿಸಿಕೊಡ್ತಾ ಇದ್ದಾರೆ. ಬನ್ನಿ, ಅವರಿಂದ ವಿಚಾರವನ್ನ ತಿಳ್ಕೊಳ್ಳೋಣ. ಸರ್ ಹೇಳಿ, ಈ ಒಂದು ಸಂದರ್ಭದಲ್ಲಿ ರೈತರಿಗೆ ನಿಮ್ಮ ಸಲಹೆ ಸೂಚನೆಗಳನ್ನ ಏನ್ ಕೊಡ್ತೀರಿ ಬಿಟಿ ಹತ್ತಿ ಬೀಜಕ್ಕೆ ಸಂಬಂಧಪಟ್ಟಾಗಿ? ನಮಸ್ಕಾರ ಎಲ್ಲ ರೈತರಿಗೆ, ನಮಸ್ಕಾರ. ರೈತ ಬಾಂಧವರೇ, ನಿಮಗೆಲ್ಲ ಈಗ ನೀವೇನ್ ಬೆಳೀತಾ ಇದ್ರಿ, ಅವೆಲ್ಲ ಬಿಟಿ ಹತ್ತಿನೇ ಅದಾವ. ಬಿಟಿ ಹತ್ತಿ, ನಾನ್ ಬಿಟಿ ಹತ್ತಿ ಅಂತರೂ ಬೆಳೀತಾ ಇಲ್ಲ ಯಾರು. ಸೊ ಈಗ ಬಿಟಿ ಹತ್ತಿ ಬೆಳೆಯುದ್ರಂದ್ರೆ ಹೈಬ್ರಿಡ್ಗಳು ಬರ್ತಾವ, ನಿಮ್ಗೆ ಹೊಸ ಹೊಸ ತಳಿಗಳು ಬಂದಿದಾವೆ. ನೀವು ಇಳುವರಿ ಒಂದೇ ಅಲ್ದೇನೆ ಏನಾಗಿದೆ ಈಗ ರೈತರ ಒಂದು ರಿಕ್ವೈರ್ಮೆಂಟ್ ಏನದು, ರೈತರು ಯಾವ ತರ ತಳಿ ಬೆಳ್ತಾರಂತಂದ್ರೆ ದಪ್ಪ ಕಾಯಿ ಇರ್ಬೇಕು, ಕಾಯಿ ಸೈಜ್ ದಪ್ಪ ಇರ್ಬೇಕು, ಇಳುವರಿ ಹೆಚ್ಚಿರ್ಬೇಕು. ಮತ್ತ ಹತ್ತಿಯ ಉದ್ದನೆ ಏನಂತೀವಿ ನಾವು, ಫೈಬರ್ ಲೆಂತ್ ಅಂತೀವಿ ನಾವು. ಫೈಬರ್ ಲೆಂತ್ ಲಿಂದ ನಿಮ್ಗೆ ರೇಟ್ ಸಿಗುದು ಮಾರ್ಕೆಟ್ ನಾಗ. ಯೂಶ್ವಲಿ ಈ ಭಾಗದಾಗ ಏನ್ ಬಿಟಿ ಹತ್ತಿ ಬೆಳೀತಾರ, ಅವೆಲ್ಲ ಮೀಡಿಯಂ ಸ್ಟೇಪಲ್ ಅಂದ್ರೆ 28-31 mm ತನ ಅವ್ರ ಉದ್ದನೆ ಉದ್ದ ಇರ್ತಾವು, ಅರಳಿ ಉದ್ದನೆ. ಸೊ ಆ ನಿಟ್ಟಿನಲ್ಲಿ ಇಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಾವು ಲಾಸ್ಟ್ ಈಗ 15 ವರ್ಷದಿಂದ ಇಲ್ಲಿ ನಾವು ಸಂಶೋಧನೆ ಮಾಡ್ತಾ ಇದ್ದೀವಿ. ಸೊ ರೀಸೆಂಟ್ಲಿ ಯಾವ ಚಲೋ ಹೈಬ್ರಿಡ್ ಅದಾವ, ಈ ಲಾಸ್ಟ್ 2-3 ವರ್ಷನಾಗ ಯಾವ ಚೆನ್ನಾಗಿ ಬರ್ತಾವ, ಇಳುವರಿ ಒಂದೇ ಅಲ್ದೇನೆ ಚೆನ್ನಾಗಿರುವಂತ ಕಾಯಿ ಸೈಜ್ ದಪ್ಪ ಇರುವಂತದ್ದು, ಇಳುವರಿ ಅಂದ್ರೆ ರೇಟ್ ಹೆಚ್ಚಿಗೆ ಸಿಗುವಂತ ತಳಿಗಳು ಯಾವಪ್ಪ, ಅದ್ರ ಮ್ಯಾಗ ನಾವು ಸಂಶೋಧನೆ ಮಾಡ್ತಾ ಬಂದಿದೀವಿ. ಸೊ ಈಗ ಇತ್ತೀಚಲಾಗಿ ನೀವು 2 ವರ್ಷನ್ಯಾಗ ನಾವೇನ್ ಸಂಶೋಧನೆ ಮಾಡಿ ನೋಡಿದ್ರೊಳಗ ಅದ್ರೊಳಗ ನೀವೆಲ್ಲ ಬೆಳೆಯುವಂತ ರೀಸೆಂಟ್ ಅಂತಂದ್ರೆ ನೀವು ಜಾದು ಬೆಳೆದಿರಿ, ಜಾದು ಮೇಲೆ ಇಂಪ್ರೂವ್ಮೆಂಟ್ ಬಂದಿದೆ ರೀ, ಒಂದು BTH 9292 ಅಂತ ಹೈಬ್ರಿಡ್ ನಂಬರ್ ಅದು ಈ ಸಲ ಮಾರ್ಕೆಟ್ ಬಂದಿರ್ತದ 9292 ಅಂತ ಹೇಳಿ ಇಂಪ್ರೂವ್ಮೆಂಟ್ ಜಾದು ಮೇಲೆ ಇಂಪ್ರೂವ್ಮೆಂಟ್ ಐತದ್ದು. ಆಮೇಲೆ ಕಾವೇರಿ ಸೀಡ್ ಕಂಪನಿ ಇದ್ದು, ಅದನ್ನ ಬಿಟ್ಟರೆ KCH 111 ಅಂತ ಹೇಳಿ ಇನ್ನೊಂದು ಹೈಬ್ರಿಡ್ ಕಾವೇರಿ ಅವ್ರದ್ದು, ಅದು ನಿಮ್ಗೆ ಚೆನ್ನಾಗಿ ಬರ್ತದೆ, ದಪ್ಪ ಕಾಯಿ ಸೈಜ್ ಇರ್ತದೆ, ಇಳುವರಿ ಮಟ್ಟ ಚೆನ್ನಾಗಿದೆ ಇದ್ರದ. ಇದನ್ನ ಬಿಟ್ಟರೆ ರಾಶಿ ಕಂಪನಿದು ಒಂದ್ ಸ್ವಲ್ಪ ಹೈಬ್ರಿಡ್ ಚೆನ್ನಾಗಿದಾವ್ರಿ, RCH 659 ಅಂತ ಒಂದು ಹೈಬ್ರಿಡ್ ಬರ್ತದ ಅವರು. ಆಮೇಲೆ ರಾಶಿ 386 ಅಂತ ಹೇಳಿ ಮ್ಯಾಜಿಕ್ ಅಂತ ಹೇಳಿ ಮಾರ್ತಾರ ಅವ್ರು ಮಾರ್ಕೆಟ್ನಾಗ, ಆ ಹೈಬ್ರಿಡ್ ಚೆನ್ನಾಗಿದೆ. ಆಮೇಲೆ ರಾಶಿ ನಿಯೋ ಅಂತ ಒಂದು ಹೈಬ್ರಿಡ್ ಅದ ಅವ್ರು, ಸ್ವಲ್ಪ ರಾಯಚೂರು ಭಾಗದಾಗ ಈಗ ಸ್ವಲ್ಪ ಮಳೆ ಆಶ್ರಿತ ಏರಿಯಾ ಹೆಚ್ಚದ, ನಿಮ್ದಲ್ಲಿ ಏನಾಗೈತೆ ನಿಮಗ ಈ ರಾಶಿ ನಿಯೋ ಅಂತ ಹೈಬ್ರಿಡ್ ಚೆನ್ನಾಗಿ ಬರ್ತದ್ರಿ, ಸ್ವಲ್ಪ ಮಳಿ ಕಡಿಮೆ ಆದ್ರೆ ಅದು ಚೆನ್ನಾಗಿ ಇಳುವರಿ ಕೊಟ್ಟದ್ದು. ಇದು ಮತ್ ಜಾದು, ಜಾದು ಏನ್ ಹೇಳದಲ್ಲ ಅದನ್ನು ಅದೇ ತರ ಹೈಬ್ರಿಡ್ ಬರ್ತದ. ಇದನ್ ಬಿಟ್ರೆ ನಿಮಗ ಅಜಿತ್ ಸೀಡ್ ಕಂಪ್ನಿಯು ಸ್ವಲ್ಪ ಹೈಬ್ರಿಡ್ ಚೆನ್ನಾಗಿ ಬರ್ತಾವ ಈ ಭಾಗದಾಗ, ACH 1152 ಅಂತ ಒಂದು ಹೈಬ್ರಿಡ್ ಬರ್ತದ. ಆಮೇಲೆ ACH 155 ಅಂತದ, ACH 152 ಅಂತ ಒಂದದ, ಆಮೇಲೆ ACH 199 ಅಂತ ಹೇಳಿ ಇವೆಲ್ಲ ಹೈಬ್ರಿಡ್ಗಳು ಇಲ್ಲಿ ಚೆನ್ನಾಗಿ ಬರ್ತಾವ. ಈ ಭಾಗದಾಗ ಇನ್ನೂ ಒಂದು ಲಕ್ಷ್ಮಿ ಗೋಲ್ಡ್ ಅಂತ ಹೇಳಿ ಒಂದು ಬಂದೊಂದು 5-6 ವರ್ಷ ಆಯ್ತದ, ಈ ಹೈಬ್ರಿಡ್ ತಳಿ ಇನ್ನೂ ಚೆನ್ನಾಗಿ ಇಳುವರಿ ಕಾಪಾಡ್ಕೊಂಡ್ ಚೆನ್ನಾಗಿ ಇಳುವರಿ ಕೊಡ್ತದೆ ಲಕ್ಷ್ಮಿ ಗೋಲ್ಡ್ ಅಂತ ಹೇಳಿ. ಆಮೇಲೆ ನುಜಿವುಡು ಕಂಪನಿ ಇದ್ ಲಕ್ಷ್ಮಿ ಗೋಲ್ಡ್ ಅನ್ನೋದು. ಇನ್ನೊಂದು ಹೊಸದ್ ಬಂದದ ಅವ್ರ ಕಂಪನಿ ರೇವಂತ್ ಅಂತ ಹೇಳಿ, ಸ್ವಲ್ಪ ಒಂದು 10-12 ದಿವಸ ಜಲ್ದಿ ಬರ್ತದ್ರಿ ಇದು, ಇದಕ್ಕ ಬಿಡ್ಸಾಕ್ ಜಲ್ದಿ ಬರ್ತದ ರೇವಂತ್ ಅಂತ ಹೇಳಿ, ಇದನ್ನ ಹಾಕ್ಬಹುದು ತಾವು. ಮತ್ತ ನುಜಿವುಡು ಕಂಪನಿದು ಆಕ್ಸ್ ಅಂತ ಒಂದ್ ಹೈಬ್ರಿಡ್ ಚೆನ್ನಾಗಿದೆ, ಕಾಯಿ ಬಹಳ ದಪ್ಪ ಸೈಜ್ ಇರ್ತದ, ಚೆನ್ನಾಗಿ ಬರ್ತದೆ ಇಳುವರಿ ಇದನ್ನು. ಆಮೇಲೆ ಆಶಾ ಅಂತದ ನುಜಿವುಡು ಕಂಪನಿದು, ಭಕ್ತಿ ಅಂತ ಒಂದ್ ಹೈಬ್ರಿಡ್ ಇದೆ, ಫೋರ್ಸ್ ಅಂತ ಒಂದ್ ಹೈಬ್ರಿಡ್ ಇದೆ. ಇವೆಲ್ಲ ನುಜಿವುಡು ಕಂಪನಿಯಿಂದ ಈ ಒಂದು 4-5 ಹೈಬ್ರಿಡ್ ಚೆನ್ನಾಗಿ ಬರ್ತಾವ. ಆಮೇಲೆ ಮೈಕೋ ಕಂಪನಿದು ಒಂದ್ ಸ್ವಲ್ಪ ಈ MRC 7347 ಅಂತ ಒಂದ್ ಹೈಬ್ರಿಡ್ ಅದ ಅವ್ರದ್ದು, ಇದು ಚೆನ್ನಾಗಿ ಕೊಡ್ತದ್ರಿ ಇಳುವರಿ. ಆಮೇಲೆ ಇನ್ನೊಂದ್ ಕಂಪನಿ ಹೇಳ್ಬೇಕಂದ್ರೆ ನಿಮ್ಗೆ ಅಂಕುರ್ ಅಂತ ಹೇಳಿ, ಅಂಕುರ್ ಜೈ ಬಿಟಿ ಅಂತ ಮಾರ್ತಾರ ಅವ್ರ ಮಾರ್ಕೆಟ್ನಾಗ, ಈ ಹೈಬ್ರಿಡ್ ಚೆನ್ನಾಗಿ ಬರ್ತದೆ. ಸೊ ಇಷ್ಟು ತಳಿಗಳನ್ನ ತಾವು ಹಾಕ್ಬಹುದು ಈ ಭಾಗದಾಗ ಇಳುವರಿ ಹೆಚ್ಚು ಕೊಡುವಂತವ್. ಇನ್ನ ವಿಶೇಷವಾಗಿ ಬೀಜವನ್ನ ಖರೀದಿ ಮಾಡುವಾಗ ಏನು ರೈತರಿಗೆ ಸಲಹೆಗಳನ್ನ ಕೊಡ್ತಿರ್ತಾವ ಖರೀದಿ ಮಾಡುವಂತವ್ರಿಗೆ ರೈತರಿಗೆ? ಏನಾಗಿದೆ ನಿಮ್ಗ, ನಾವು ಸರ್ಟಿಫೈಡ್ ಸೀಡ್ ಅಂತೀವಿ, ಅಂದ್ರೆ ಬೀಜ ತಗೊಂಡ್ ಕೂಡಲೇ ಸ್ವಲ್ಪ ಆದಷ್ಟು ರಿಸೀಟ್ ತಗೊಳ್ರಿ, ಆಮೇಲೆ ನಿಗದಿತ ರಿಜಿಸ್ಟರ್ಡ್ ಅಂಗಡಿನಾಗ ಸೀಡ್ ತಗೊಳ್ರಿ, ಇಲ್ಲಿಗಲ್ ಸೀಡ್ ಬೆಳಿಲಿಕ್ಕೆ ಹೋಗ್ಬೇಡ್ರಿ, ಇಲ್ಲಿ ಸ್ವಲ್ಪ ಹಾವಳಿ ಹೇಳಿದ್ದಿಲ್ಲ ಇಲ್ಲಿಗಲ್ ಸೀಡ್, ಆದಷ್ಟು ಸೀಡ್ ತಗೊಂಡು ಆ ಬಿಲ್ ನೀವು ಇಟ್ಕೋಬೇಕು ಯಾವಾಗ್ಲೂ. ಆಮೇಲೆ ನಾ ಒಂದ್ ಹೇಳ್ತೀನಿ ಏನಾಗದ, ಇವೆಲ್ಲ ಪ್ರೈವೇಟ್ ಹೈಬ್ರಿಡ್ ಇರೋದ್ರಿಂದ ಒಂದೇ ಕಂಪನಿ ಹೈಬ್ರಿಡ್ ಹಾಕ್ಲಿಕ್ಕೆ ಹೋಗ್ಬೇಡ್ರಿ, ಆದಷ್ಟು ಈಗ ಒಂದ್ 5 ಎಕರೆ ಅದ ಅಂದ್ರೆ ಒಂದ್ 2-3 ಬೇರೆ ಬೇರೆ ತರ ಹೈಬ್ರಿಡ್ ಹಾಕ್ರಿ, ಮಾರ್ಕೆಟ್ ನಾಗ ಸಿಗ್ತಾವ ಹೈಬ್ರಿಡ್ ಗಳು. ನಾ ಹೇಳಿದ್ದು ನಿಮ್ಗ ಹೈಬ್ರಿಡ್ ಸಿಗ್ಲಿಲ್ಲ ಮಾರ್ಕೆಟ್ ನಾಗ ಅಂದ್ರೆ ನೀವು ನನ್ನ ನಂಬರ್ ಶೇರ್ ಮಾಡ್ತಾರೆ ಬೌಲತ್ತಿ ಅವರು, ಆ ನಂಬರ್ ಗೆ ನೀವು ನನಗೆ ಯಾವಾಗ್ಲೂ ಕಾಲ್ ಮಾಡಬಹುದು, ಕಾಲ್ ಮಾಡಿ ಮಾರ್ಕೆಟ್ ನಾಗ ಇದ್ದಂತ ಯಾವ್ದವ ನಾವು ಚಲೋ ಅದನ್ನ ಇನ್ಫಾರ್ಮೇಶನ್ ಕೊಡ್ತೀನಿ ನಾ ಬೇಕಂದ್ರೆ. ಈ ಆದಷ್ಟು ಬಿಲ್ ಮಾತ್ರ ತೆಗೆದು ಇಟ್ಕೋಬೇಕು, ಬೀಜ ತಗೋಬೇಕಾದ್ರೆ ಸ್ವಲ್ಪ ಅದನ್ನ ಮಾಡ್ಬೇಕು ರೈತರು. ತಾವು ಹತ್ತಿ ತಳಿ ತಜ್ಞರಾಗಿ ಏನ್ ಹೇಳ್ತೀರಿ ರೈತರಿಗೆ ಬಿತ್ತನೆಯನ್ನ? ಈಗಾಗಲೇ ರೈತರು ಕೆಲವೊಂದಿಷ್ಟು ನೀರಾವರಿಯಲ್ಲಿ ಬಿತ್ತನೆ ಮಾಡಿದಾರೆ, ಈಗ ಎಲ್ಲಿವರೆಗೆ ಹತ್ತಿ ಬಿತ್ತನೆಯನ್ನ ಮಾಡ್ಲಿಕ್ಕೆ ಒಳ್ಳೇದಂತ ಹೇಳ್ತಿರ್ತಾವ? ಏನಾಗಿದ್ರಿ ಆಕ್ಚುಲಿ ಈಗ ಮೇನ್ ಆಗ ನೀರು ಆಲ್ರೆಡಿ ಫೆಸಿಲಿಟಿ ಇದ್ದವರು ಹಾಕಿ ನಡೀತದ, ಬಟ್ ಈ ಭಾಗದಾಗ ನೋಡಿನ್ ನಾನು ಸ್ವಲ್ಪ ನೀವು ಅರ್ಲಿ ಬಿತ್ತಿದ್ರಂದ್ರೆ ಒಂದ್ ಐ ಥಿಂಕ್ ಒಂದ್ 2-3 ವರ್ಷ ಹಿಂದೆನಪ್ಪ, ನೀವು 3 ಸಲ ಬೀಜ ಬಿತ್ತಿ ಹರಗಿ ಮತ್ ಬೀಜ ಬಿತ್ತಾರ ಅಂದ್ರೆ ಆ ಕೇಸಸ್ ಆಗ್ಯಾವ ಹಿಂದಿನ ವರ್ಷಗಳನ್ನ ನೋಡಿದ್ರೆ. ಅದಕ್ಕೆ ನಾ ಅಂತೀನಿ ಈ ಭಾಗದಾಗ June 15 ನಂತರ ಮಳಿ ಸ್ಟಾರ್ಟ್ ಆದ್ರೆ ಅವಾಗ ಹಾಕೋದ್ ಚಲೋ, ಯಾಕಂದ್ರೆ ಈಗ ನೀವು ಮೇ ಎಂಡ್ ಜೂನ್ ಎಂಡ್ ಬಿತ್ತ ಬಿಟ್ರಿ ಅಂತ ಹೇಳಿ, ಮುಂದೆ ನಿಮ್ಗೊಂದ್ 10-12-15 ದಿವಸ ಮಳಿ ಆಗಲಿಲ್ಲ ಅಂದ್ರೆ, ನೀರಿನ ಯಾವುದೇ ಒಂದು ಫೆಸಿಲಿಟಿ ಇರ್ಲಿಲ್ಲ ಅಂತಂದ್ರೆ ನೀವು ಮತ್ತೆ ಏನಾಗುತ್ತೆ ಅದು ಹತ್ತಿ ಬರಂಗಿಲ್ಲ, ಮತ್ತೆ ನುಕ್ಸಾನ್ ಆಗುತ್ತೆ. ಬೇಡ June 15 ನಂತರ ಒಂದು ನಾವೇನಂತೀವಲ್ಲ ಈಗ ಚಲೋ ಮಳಿ ಆಯ್ತಂದ್ರೆ ತಾಯಿ ಹಸಿ ಅಂತ ರೈತರು ಇದ್ರೊಳಗೆ ತಾಯಿ ಹಸಿ ಆಗಿತ್ತು, ಚಲೋ ಹಸಿ ಇತ್ತು ಅಂದ್ರೆ June 15 ಸುಮಾರು ಬಿತ್ತರಿ. ಇಲ್ಲ ಅಂತಂದ್ರೆ ಸ್ವಲ್ಪ ನಿಂದ್ರು ಚಲೋ ಚಲೋ. ಆ ಜುಲೈ 15ರ ತನ ಮತ್ತೆ ಜೂನ್ 15ರಿಂದ ಜುಲೈ 15ರ ತನ ಬಿತ್ತುವಂತ ಸಮಯ ರೀ ಈ ಭಾಗಕ್ಕೆ. ಹೌದು, ನೀವ್ ಏನಾಗಿದೆ ಜುಲೈನಿಂದ ಆಗಸ್ಟ್ ತನ ಹಾಕ್ತಾರ ಬಿತ್ತಾರ ರೈತರು. ಆಗಸ್ಟ್ ಬಿತ್ತಬಾರ್ದು ಅದು. ನೀವ್ ಎಷ್ಟ್ ಜುಲೈಲಿಂದ ಜುಲೈ 15ರ ನಂತರ ಏನ್ ಬಿತ್ಕೊಂತ ಹೋಗ್ತೀರಿ ಇಳುವರಿ ಕಡಿಮೆ ಹಾಕೊಂತ ಹೋಗುತ್ತೆ. ಆಗಸ್ಟ್ ಜೂನ್ 15ರಿಂದ ಜುಲೈ 15ರ ಒಳಗ ನೀವ್ ಬಿತ್ತದ್ ಚಲೋ. ಒಂದ್ ಒಂದ್ ಜುಲೈ ಮೂರನೇ ವಾರ ತನ ನಡೀತದೆ, ಬೇಕಾದ್ರೆ 15ರ ಆದ ಕೂಡಲೇ ಒಂದ್ ವಾರ ತನ ನಡೀತದೆ. ಬಟ್ ಅದಾದ ಕೂಡಲೇ ಬೇಡ ಅಂತ ಹೇಳ್ತೀನಿ. ಇಲ್ಲಿ ಸಂಶೋಧನೆ ಕ್ಲಿಯರ್ ತೋರಿಸಿದ್ರಿ ಲೇಟ್ ಅಂದ್ರೆ ಬಿತ್ತನೆ ಹೆಂಗ್ ಹೆಂಗ್ ಲೇಟ್ ಹಾಕೊಂತ ಹೋಗುತ್ತೆ ಹಂಗ ಇಳುವರಿ ಕಡಿಮೆ ಹಾಕೊಂತ ಹೋಗ್ಯಾವು ಅದಕ್ಕೆ ಹೇಳ್ತೀನಿ. ಕೊನೆಯದಾಗಿ ರೈತರಿಗೆ ನಿಮ್ಮ ಒಂದು ಸೂಚನೆ ಏನು? ಬಿಟಿ ಹತ್ತಿ ಈಗ ಪ್ರಾರಂಭ ಮಾಡ್ತಾರೆ ರೈತರಿನ ಬೇಸಾಯವನ್ನ, ಏನು ಸೂಚನೆ ಕೊಡ್ತೀರಿ? ನಾ ಒಂದ್ ನೋಡಿನ್ರಿ, ಇಲ್ಲಿ ರಾಯಚೂರು ಭಾಗದಾಗ ಲಾಸ್ಟ್ 4-5 ವರ್ಷದಿಂದ ಸ್ವಲ್ಪ ಚೇಂಜ್ ಆಗ್ಯಾರ ರೈತರು. ನಾವು ಹಿಂಗ ನೀವು ರೇಡಿಯೋ ಪ್ರೋಗ್ರಾಮ್ ಮಾಡಿದ್ದಕ್ಕ ಸ್ವಲ್ಪ ತಿಳ್ಕೊಂಡಾರ ಅನ್ಕೊಂತೀನಿ ನಾನು. ಹೇಗಾಗಿದ್ ಇಲ್ಲಿ ಬಟ್ ಸ್ಟಿಲ್ ಸಮ್ ಫಾರ್ಮರ್ಸ್ ಸ್ವಲ್ಪ ರೈತರು ಇನ್ನ ಅಡಿ ಪದ್ಧತಿನೇ ಫಾಲೋ ಮಾಡತ್ತಾರ. ಈ ಸಾಲಿನ ಸಾಲ 3 ಅಡಿ ಕರೆಕ್ಟ್ ಇಟ್ಟಿರ್ತಾರ, ಬಟ್ ಬೀಜ ಇಡಬೇಕಾದ್ರೆ ಸ್ವಲ್ಪ ತನಿ ತನಿ ಬೀಜ ಇಡ್ತಾರ. 3 ಫೀಟ್ಗೋ 1 ಫೀಟ್ಗೋ ಬೀಜ ಇಡ್ತಾರ. ನೀವು ಗೇಣ್ ಇಟ್ಟವರು 3 ಪಾಕೆಟ್ ಬೀಜ ಹಾಕ್ತಾರ ಒಂದ್ ಎಕರೆಕ್ಟ್. ನೀವು ಒಂದೊಂದಡಿ ಇದ್ದವರು 2-2.5 ಪಾಕೆಟ್ ಹಾಕ್ತಾರ. ಅದಕ್ಕೆ ಆದಷ್ಟು ಸಾಲಿನ ಸಾಲ 3 ಅಡಿ ಗಿಡದಿಂದ ಗಿಡಕ್ಕ 2 ಅಡಿ ಹಾಕೊಂಡೇ ಹಾಕ್ಬೇಕು. ಅದು ರೆಕಮೆಂಡೆಡ್ ಸ್ಪೇಸಿಂಗ್ ಅದು. ಯಾಕಂದ್ರೆ ಏನಾಗುತ್ತೆ, ನೀವು ಸಣ್ಣ ಹಾಕಿದಾಗ ನೀವು ಕಾಂಪಿಟೇಷನ್ ಕ್ರಿಯೇಟ್ ಮಾಡ್ತೀರಿ. ಅಂದ್ರೆ ಗಿಡಗಳ ಮಧ್ಯೆ ಕಾಂಪಿಟೇಷನ್ ಆಗಿ ಏನಾಗುತ್ತೆ, ಮುಂದ್ ಬೆಳಿ ದೊಡ್ಡದ ಹಾಕೊಂತ ಹೋದಾಗ ಈ ಕಾಂಪಿಟೇಷನ್ ಲಿಂದ ಏನಾಗುತ್ತೆ, ನಿಮ್ಗೆ ಮೊಗ್ಗು ಉದುರ್ಸ್ಕೊಂತ ಹೋಗ್ಬಿಡ್ತದೆ ಗಿಡ. ಹೌದು, ಎಲ್ಲ ಉದುರ್ಬಿಡ್ತಾ. ಹೌದು, ಎಲ್ಲ ಉದುರ್ಬಿಡ್ತಾವ. ನೀವು ಮೊಗ್ಗು ಉದುರ್ತಂದ್ರೆ ಮತ್ತೆ ನೀವು ಇಳುವರಿ ಕಡಿಮೆ ಆಗ್ಬಿಡುತ್ತೆ. ಕಡಿಮೆ ಆಗುತ್ತೆ. ಹೌದು, ಇದು ಎವ್ರಿ ಟೈಮ್ ನೀವು ರೇಡಿಯೋ ಪ್ರೋಗ್ರಾಮ್ ಮಾಡಿದಾಗ ಹೇಳ್ತಿರ್ತೀನಿ ರೈತರಿಗೆ. ನೀವು ನೋಡ್ಬೋದು ರೈತರು ತಮ್ಮ ಹೊಲದಾಗ ಹಿಂದೇನ್ ಬೆಳೆದ್ರಿ ನೀವು ನೋಡ್ಬೋದು. ತಳಗಿನ ಪಾರ್ಟ್ ಒಟ್ಟೆ ನಿಮ್ಗೆ ಹತ್ತಿರಂಗಿಲ್ಲ ನಿಮ್ ಹೊಲಗಳೇ ಉದುರಿ, ಎಲ್ಲ ಬರೀ ಮೇಲೆ ಮಿಡ್ಲ್ ಮತ್ತೆ ಮೇಲೆ ಅಷ್ಟೇ ಹತ್ತಿ ಹಿಡಿದಿರ್ತದೆ. ಆದಷ್ಟು ನೀವು ತಳಗ ನೀವು ತಳಗು ಹಿಡಿತದೆ. ಯಾವಾಗ ಹಿಡಿತದೆ, ನೀವು ಸಾಕಷ್ಟು ಅದಕ್ಕ ಜಾಗ ಕೊಟ್ರೆ. ನೀವು ಅದಕ್ಕೆ ಬೆಳಿಲಿಕ್ಕೆ ಜಾಗ ಕೊಡಂಗಿಲ್ಲ, ಸನಿ ಸನಿ ಹಾಕಿ ನೀಟಾಗಿ ಎತ್ತರ ಬೆಳೆದ್ ಬಿಡ್ತದೆ. ಹಂಗಾಗಿ ಇಳುವರಿ ಕಡಿಮೆ ಅದ. ನೀವು ಇಷ್ಟು ಬೆಳೆದನು ರೈತರು ನಿಮ್ 10, 12, 15 ಕ್ವಿಂಟಲ್ ತಗೊಳತ್ತಾರ. ಬಟ್ ನಾವ್ ಹೇಳ್ದಂಗ ಶಿಫಾರಸ್ ಮಾಡ್ದಂಗ ಏನ್ರಿ ಬಿತ್ತಿದ್ರೆ ಮಾಡಿದ್ರೆ ನೀ ಇದ್ರ ಡಬಲ್ ಇಳುವರಿ ಬರ್ತದ್ರಿ ರೈತರಿಗೆ. ಇದನ್ ಸ್ವಲ್ಪ ನಾನು ಯಾವಾಗ್ಲೂ ಹೇಳ್ಕೊಂತಿದೀನಿ, ಇದನ್ ಸ್ವಲ್ಪ ಫಾಲೋ ಮಾಡಂತ ಹೇಳ್ತೀರಿ. ಇಲ್ಲಿ ಏನಾಗಿದೆ, ನಾವು ನಾನ್ ಬಿಟಿ ಕಾಟನ್ ರಿಸರ್ಚ್ ಮಾಡ್ತಾ ಇರ್ತೀವಿ. ನಾನ್ ಬಿಟಿ ಅಂದ್ರೆ ಬಿಟಿ ಇರ್ಲಾರ್ದ ವೆರೈಟಿಗಳು ನಮ್ ಕಡೆ ಚೆನ್ನಾಗಿರೋ ಇಳುವರಿ ಕೊಡುವಂತ ವೆರೈಟಿಗಳು ಅದಾವ. ರೈತರನ್ನ ಹೆಂಗದ ಬೌಲತಿ ಅವರೇ, ಈ ಕಡೆ ಆರ್ಗ್ಯಾನಿಕ್ ಸುಸ್ಥಿರ ಕೃಷಿ ಹತ್ತಿ ಬೆಳೆಯವರು ಅದಾರ ರೈತರು. ಅಂದ್ರೆ ನೀವು ಆರ್ಗ್ಯಾನಿಕ್ ಸಿಚುವೇಶನ್ ಇದ್ದ ರೈತರು ಅದಾರ. ಈ ಆರ್ಗ್ಯಾನಿಕ್ ಸಾವಯವ ಪದ್ಧತಿಲಿಂದ ಏನ್ರಿ ಬೆಳೆಯವ್ರು ಇದ್ರೆ ಅಂದ್ರೆ ಅದ ಅಂತದ ಸೂಕ್ತ ಆಗುವಂತ ತಳಿಗಳು ನಾನ್ ಬಿಟಿ ಬೀಜ ಅದಾವ ನಮ್ ಕಡೆ. ಆಮೇಲೆ ಕಲರ್ಡ್ ಹತ್ತಿ ಕಲರ್ಡ್ ಕಾಟನ್ ಬೀಜ ಅದಾವ ನಮ್ ಕಡೆ. ರೈತರಿಗೆ ನಾ ರಿಕ್ವೆಸ್ಟ್ ಮಾಡ್ತೀನಿ ಇಲ್ಲಿ ತಮ್ಗೆ ಯಾವಾಗಾದ್ರೂ ಮುಂದೆ ಅಕ್ಟೋಬರ್ ನವೆಂಬರ್ ಟೈಮಿಗೆ ತಾವು ನಮ್ಮ ಕೃಷಿ ಸಂಶೋಧನಾ ಕೇಂದ್ರಕ್ಕೆ ಭೇಟಿ ಕೊಟ್ರೆ ನಾವಿಲ್ಲಿ ಏನ್ ಸಂಶೋಧನೆ ಮಾಡ್ತಾ ಇದೀವಿ ತಮಗೆಲ್ಲ ಮಾತಾಡ್ತೀವಿ ತೋರಿಸ್ತೀವಿ ಅದನ್ನ. ನಿಮ್ಮ ಫೋನ್ ಸಂಖ್ಯೆನ ಕೊಡಿ ನಮ್ಮ ರೈತರಿಗೆ, ನಿಮ್ಗೆ ಸಂಪರ್ಕ ಮಾಡಿ ಏನಾದ್ರೂ ಬೀಜದಲ್ಲಿ ಸಮಸ್ಯೆ ಬಂದ್ರೆ ಏನಾದ್ರೂ ಕನ್ಫ್ಯೂಷನ್ ಆದ್ರೆ ನಿಮ್ ಕೇಳಲಿಕ್ಕೆ. ನಾನ್ ನಂಬರ್ ಕೊಡ್ತೀನಿ, ನನ್ನ ನಂಬರ್ ಬರ್ಕೋಬೋದು. 9489 806 503 503 790 790. ಈ ನಂಬರ್ಗೆ ತಾವು ಕಾಲ್ ಮಾಡಬಹುದು ನನಗೆ. ಒಳ್ಳೆ ಸರ್, ಮಾಹಿತಿ ಹಂಚಿಕೊಂಡದಕ್ಕೆ ಧನ್ಯವಾದಗಳು. ತಮಗೆ ರೈತರು ನೀವು ಹೇಳಿದಂತ ವಿಚಾರವನ್ನ ಗಮನಿಸಿ ಅಂತ ಹೇಳೋಣ. ರೈತರ ಪರವಾಗಿ ಧನ್ಯವಾದ, ನಮಸ್ಕಾರ. ಇದುವರೆಗೆ ಬಿಟಿ ಹತ್ತಿಯಲ್ಲಿ ತಳಿ ಮತ್ತು ಬೀಜಗಳ ಆಯ್ಕೆ ಕುರಿತು ಹತ್ತಿ ತಳಿ ವರ್ಧಕರಾದ ಡಾಕ್ಟರ್ ಜಯಪ್ರಕಾಶ್ ನೆಡಗುಂದಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾವಲತ್ತಿ. ಈಗ ರಾಯಚೂರು ತಾಲೂಕಿನ ಪಲ್ಕಂದೊಡ್ಡಿ ಗ್ರಾಮದ ಸುರೇಶ್ ಅವರ ತರಕಾರಿ ಬೇಸಾಯದ ಅನುಭವಗಳನ್ನು ಕೇಳೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರಿಗೆ ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದ ರೈತರು ಸುರೇಶ್ ಪಲ್ಕಂದೊಡ್ಡಿ ಅಂಥೇಳಿ. ಇವರು ಸುಮಾರು ವರ್ಷಗಳಿಂದ ತರಕಾರಿ ಬೇಸಾಯವನ್ನು ಮಾಡ್ತಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಬಳ್ಳಿ ತರಕಾರಿಗಳು ಅಂತಂದರೆ ಹೀರೆಕಾಯಿ ಆಗಿರ್ಬೋದು, ಜೊತೆಗೆ ಹಾಗಲಕಾಯಿ, ಸೌತೆಕಾಯಿ, ಬೇರೆ ಬೇರೆ ಈ ಬಳ್ಳಿ ಜಾತಿಯ ತರಕಾರಿಗಳನ್ನು ಹೇಗೆ ಮಾಡ್ತಿದ್ದಾರೆ, ಮಾರುಕಟ್ಟೆ ಹೇಗಿದೆ, ಅದರ ಬೇಸಾಯ ಕ್ರಮಗಳು, ಜೊತೆಗೆ ಈ ವರ್ಷದಲ್ಲಿ ಅವರು 1.5 ಎಕರೆ ಭೂಮಿಯಲ್ಲಿ ಚೆಂಡು ಹೂವನ್ನು ಕೂಡ ಬೆಳೆದಿದ್ದಾರೆ. ದೀಪಾವಳಿ ದಸರಕ್ಕೆ ಒಳ್ಳೆಯ ರೇಟು ಸಿಗ್ಬೋದು ಎಂಬಂಥ ಒಂದು ಆಸೆಯೊಂದಿಗೆ ಈ ಹೂ ಬೇಸಾಯವನ್ನು ಕೂಡ ಮಾಡಿಕೊಂಡಿದ್ದಾರೆ. ಒಟ್ಟಿನಲ್ಲಿ ಅವರ ಈ ತರಕಾರಿ ಬೇಸಾಯದ ಅನುಭವಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಸುರೇಶ್ ಅವರೇ, ಎಷ್ಟು ವರ್ಷಗಳಿಂದ ನಮಗೆ ಈ ತರಕಾರಿ ಬೇಸಾಯದಲ್ಲಿ ಅನುಭವ ಇದೆ ಅಂತ ಹೇಳ್ತೀರಿ? ನಾವು ಈಗ ಒಂದು 18 ವರ್ಷ ಇದ್ರಿ ನಾವು ತರಕಾರಿ ಮಾಡೋಕೆ. ನಾವು ಓದಿದ್ದು 10ನೇ ಕ್ಲಾಸ್ ರೀ. 10ನೇ ಕ್ಲಾಸ್ ಬಿಟ್ಟ ಮೇಲಿದ್ದ ತರಕಾರಿಯೇ ಮಾಡಕತ್ತೀವಿ ರೀ. ಯಾಕೆ ಮುಂದೆ ಓದಲಿಲ್ಲ? ನಮ್ಮ ಅಪ್ಪವ್ರನ್ನ ಬೇಡ ಅಂತ ಹೇಳಿದ್ರು. ನಿಮ್ಮ ಹಾಜರಿ ಕಡಿಮೆ ಆಗಪ್ಪ, ನೀ 2 ದಿನಕ್ಕೊಂದ್ಸಲ ಬರ್ತಿದ್ದೆ, ವಾರಕ್ಕೊಂದ್ಸಲ ಬರ್ತಿದ್ದೆ, ಒಂದೊಂದ್ಸಲ ಬರೋದೆಲ್ಲ ಹಾಜರಿ ಜಾಸ್ತಿ ಬೇಕು, ಹಿಂಗಾದ್ರೆ 10th ಪಾಸ್ ಆಗಂಗಿಲ್ಲ ನೀವು ಅಂತಂದ್ರೆ. ನನಗೆ ಒಕ್ಕಲ್ತನದಾಗ ಆಸಕ್ತಿ ಇದ್ದ ಸಲುವಾಗಿ ಸ್ಕೂಲ್ ಬಿಟ್ಬಿಟ್ಟೆ ರೀ. ಅಂದರೆ ತಂದೆ ಜೊತೆ ಮೊದಲು ಒಡನಾಟ ಇತ್ತು, ಒಕ್ಕಲ್ತನದಲ್ಲಿ ಖುಷಿ ಇತ್ತು ನಿಮಗೆ? ಖುಷಿ ಇದ್ದರೆ ಒಕ್ಕಲ್ತನ ಮಾಡ್ಬೇಕಂತ ಖುಷಿ ಇದ್ದರೆ. ನಾನು 1999 2001 ಒಕ್ಕಲ್ತನ ಮಾಡಕತ್ತೀನಿ ರೀ. ನನಗೆ 14-15 ಏಜ್ ಇದ್ದಾಗಲಿದ್ದ ಮಾಡಕತ್ತೀನಿ ರೀ. ಈಗ ನನಗೆ 36 ಏಜು. 16 ವರ್ಷಕ್ಕೆ ಚಾಲು ಮಾಡಿಬಿಟ್ರೆ ಒಕ್ಕಲ್ತನ ಚಾಲು ಮಾಡಿವ್ರಿ. ಅಲ್ಲಿದ್ದ ಒಕ್ಕಲ್ತನ ಮಾಡಕತ್ತೀವಿ ರೀ. ಈಗ ಫಸ್ಟಿಗೆ ಕ್ಯಾಲಿಫ್ಲವರು ಕ್ಯಾಬೇಜ್ ಮಾಡಕತ್ತೀವಿ ರೀ ಫಸ್ಟ್ನಲ್ಲಿ. ಆಮೇಲೆ ಟಮಾಟ ಮಾಡಿದ್ದೀವಿ, ಬದನೆ ಮಾಡಿದ್ದೀವಿ. ಆಮೇಲೆ ಈಗ ಹಾಗಲಕಾಯಿ, ಹೀರೆಕಾಯಿ, ಈ ಹೊಸ್ದಾಗಿ ಈ ಒಂದು ವರ್ಷದಲ್ಲಿ ಹೊಸ್ದಾಗಿ ಅಂದರೆ ನಾವು ಚೆಂಡು ಹೂವು ಮಾಡೀವಿ ರೀ. ಹೂವುದಾದ್ರಾಗ ಒಂದು ಚೆಂಡು ಹೂವು ಮಾಡೀವಿ ರೀ. ಈಗ ತಾವು ಬಳ್ಳಿ ಜಾತಿಯ ತರಕಾರಿಗಳನ್ನು ಬೆಳೆದಿದ್ದೀರಿ, ಈ ಹಾಗಲಕಾಯಿ ಆಗಿರ್ಬೋದು, ಹೀರೆಕಾಯಿ, ಸೌತೆಕಾಯಿ, ಇವುಗಳು ಹೇಗೆ ಲಾಭ ತರ್ತಿದ್ದಾವೆ? ಎಷ್ಟು ವರ್ಷದ ಅನುಭವ ನಮಗಿದೆ? ಹೀರೆಕಾಯಿ ಹಾಗಲಕಾಯಿ ಇದ್ರಾಗೂ ಮೊದಲಿದ್ದನೇ ಆದರೆ ಸ್ವಲ್ಪ ಸ್ವಲ್ಪ ಮಾಡ್ತಿದ್ವಿ ರೀ ನಾವು. ಈ ಸರ್ದು ಸ್ವಲ್ಪ ಜಾಸ್ತಿ ಮಾಡಕತ್ತೀವಿ ರೀ. ಈಗ ಮೊದಲಿಗೆ ನಾವು ಹಾಗಲಕಾಯಿ ಬಗ್ಗೆ ಮಾತನಾಡ್ಬೇಕಪ್ಪ ಅಂತಂದರೆ, ಎಷ್ಟು ಎಕರೆ ಇಲ್ಲಿ ಬೆಳೆದಿದ್ದೀರಿ ಹಾಗಲಕಾಯಿ? ಅದು 3 ಟೈಮ್ ಹಾಕ್ತೀವಿ ರೀ. ಮೇ ತಿಂಗಳಲ್ಲಿ 1 ಸಲ ಹಾಕ್ತೀವಿ ರೀ. ಮೇನಲ್ಲಿ ಹಾಕಿದರೆ ಮೇ, ಜೂನ್, ಜುಲೈಲಿಂದ ಸ್ಟಾರ್ಟ್ ಆಗ್ತದೆ ರೀ. ಮತ್ತು ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಮತ್ತೊಂದ್ಸಲ ನಾಟಿ ಮಾಡ್ತೀವಿ ರೀ. ಸೆಪ್ಟೆಂಬರ್ನಲ್ಲಿ ನಾಟಿ ಮಾಡಿದ್ದು ಅಕ್ಟೋಬರ್, ನವಂಬರ್, ಡಿಸೆಂಬರ್ ಚಾಲು ಆಗ್ತವೆ ರೀ. ಮೊದಲು ಲಾಸ್ಟ್ ಜನವರಿನಲ್ಲಿ ನಾಟಿ ಮಾಡ್ತೀವಿ ರೀ. ಹಾಕಿದ್ರೆ ಎಷ್ಟು ಎಕರೆ ಹಾಕ್ತೀರಿ ಅಥವಾ ಏನು ಗುಂಟೆ ಹಾಕ್ತಿರೋ? ಎಕರೆ 2.5 ಎಕರೆ ಹಾಕ್ತೀವಿ ರೀ. ಯಾವಾಗ ಹಾಕಲಿ 2.5 ಎಕರೆ ಹಾಕ್ತೀವಿ, ಕಡಿಮೆ ಹಾಕಂಗಿಲ್ಲ. ಬೀಜ ಉಣ್ತಿರೋ ಎಷ್ಟು ಫೂಟಿಗೆ ಅಂತರ ಹೆಂಗೆ ಗಿಡ್ತೀರಿ? 2.5 ಫೀಟಿಗೆ ಒಂದು ಬೀಜ ರೀ. ಸಾಲದ ಸಾಲಿಗೆ 6 ಫೀಟ್ ಇಡ್ತೀವಿ ರೀ. ಹೈಬ್ರಿಡಾ? ಹೈಬ್ರಿಡ್. ಅಂದ್ರೆ ಹೈಬ್ರಿಡ್ ಅಂದ್ರೆ ಉದ್ದ ಬರ್ತವೆ? ಹೌದು ಸರ್, ಉದ್ದ ಬರ್ತಾವೆ ಸರ್, ಉದ್ದ ಬರ್ತಾವೆ. ನಮ್ಮ ಜೋರಪ್ಪ ಅಂತಂದ್ರೆ ಈ ಹಾಗಲಕಾಯಿ ಗಿಡ್ಡ ಬರ್ತಾವೆ? ಹೌದ್ರೌದ್ರ. PHS ಅವ್ರದ್ದು ವರ್ಷ ಅಂತೇಳಿ ವರೈಟಿ ಇಡ್ತೀವಿ ರೀ. ರುಚಿಯಲ್ಲಿ ಹೇಗೆ ರೀ ಸುರೇಶ್ ಅವರೇ, ಈಗ ಹೈಬ್ರಿಡ್ ಮತ್ತೆ ಜವಾರಿ? ಜವಾರಿ ಚೆನ್ನಾಗಿರ್ತಾವೆ ಸರ್. ಈಗ ಜವಾರಿ ಮಾರ್ಕೆಟ್ನಲ್ಲಿ ತೊಗೊಂಡೋದ್ರೆ ಚಿಕ್ಕ ಅವ ಅಂತ ಹೇಳ್ತಾರೆ ಸರ್. ಇವತ್ತು ಚಿಕ್ಕ ಹುಡುಗ ಜವಾರಿ ಅದಕ್ಕೆ ವ್ಯಾಲ್ಯೂ ಇಲ್ಲ ರೀ. ಈ ಹೈಬ್ರಿಡ್ಗೆ ವ್ಯಾಲ್ಯೂ ಅದ. ಅದು ಹೀರೆಕಾಯಿ ಜವಾರಿ ಇಡಕ್ಕೆ ಹೋದ್ರೆ ಅದು ಬರೋದು 35 ದಿನಕ್ಕೆ ಈಲ್ಡಿಂಗ್ ಬಂದ್ಬಿಡ್ತಾರೆ, 35 ದಿನಕ್ಕೆ ಎಂಡ್ ಆಗಿಬಿಡ್ತಾರೆ. ಅವು ಚಿಕ್ಕ ಚಿಕ್ಕ ಬರ್ತಾವೆ, ಅವು ನೋಡಿ ಮಾರ್ಕೆಟ್ನಾಗ ವ್ಯಾಲ್ಯೂ ತೊಗೊಂಗಿಲ್ಲ ರೀ. ಅದು ಹೈಬ್ರಿಡಪ್ಪ ಅಂತಂದ್ರೆ 4 ಆಯ್ತಪ್ಪ ಅಂದ್ರೆ 1-10 ಪಲ್ಯ ಆಗ್ಬೋದು. ಆದ್ರೆ ಅದಾಗಿ ನಡೆದು ಹೋಗಿಬಿಡ್ತದೆ. ಅಂದ್ರೆ ಈಗ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಯಾವ್ದೈತಿ ಅದನ್ನ ಹಾಕಿರಿ. ಹೌದ್ರಿ. ಈಗ ಬಳ್ಳಿಗಳನ್ನ ಹಾಕ್ಬೇಕಪ್ಪ ಅಂತಂದ್ರೆ ಹೇಗೆ ಸಿದ್ಧತೆ ಮಾಡ್ಕೋಬೇಕು, ಹೇಗೆ ಅದನ್ನ ರೆಡಿ ಮಾಡ್ಕೋಬೇಕಂತ ಹೇಳಿ? ಬೆಳ್ಳಿ ಇದು ಮಾಡ್ಕೋಬೇಕಪ್ಪ ಅಂದ್ರೆ ಅಂದ್ರನ್ನು ಹಾಕ್ಬೋದು ರೀ. ಅಂದ್ರನ್ನು ಹಾಕಿ ನಾವು ಮ್ಯಾಗ ಕಟ್ಟಾಗದ್ರಲ್ಲಿದ್ದನ್ನು ಚಲೋ ಆಗ್ಬರ್ತದೆ ರೀಡಿಂಗು. ಇಲ್ಲ ಕೆಳಗೆ ಬಿಟ್ಟರು ಸಹ ತುಳಿದಾಡ್ತೀವಲ್ಲ ರೀ, ತುಳಿದಾಡ ಸಲುವಾಗಿ ಹೋಗಿಬಿಡ್ತದ್ರ ಅಷ್ಟೇ, ಜಲ್ದಿ ಹೋಗ್ತದ. ಕಾಯಿ ಗುಣಮಟ್ಟ ನಾವು ಅಂದ್ರ ಹಾಕೋದ್ರಿಂದ ಕಾಯಿ ಗುಣಮಟ್ಟ ಚೆನ್ನಾಗಿರ್ತದೆ ರೀ. ಉದ್ದಕ್ಕೆ ಡೊಂಕಾಗೋದು ಇಲ್ಲ ಆಗೋದಲ್ಲ. ಹಾಂ, ಇಲ್ಲ ಚೆನ್ನಾಗಿ ಬರ್ತದೆ. ನೀವು ಅಂದ್ರೆ ಹಾಕಿರೇನು? ಹಾಕಿವ್ರಿ, ಅಂದ್ರ ಹಾಕಿವ್ರಿ. ಈಗ ಹೀರೆಕಾಯಿಗೆ ಹಾಕಿವ್ರಿ ಅಂದ್ರೆ 2.5 ಎಕರೆ, ಹಾಗಲಕಾಯಿನೂ 2.5 ಎಕರೆ ಅಂದ್ರೇ ಹಾಕಿವ್ರಿ. ಅರೆಕ್ ಚಲೋ ಬರ್ತದೆ ರೀ, ಅರ್ದು ಮಾರಕ್ನೂ ಚಲೋ ಬರ್ತದೆ ರೀ, ಕಾಯಿ ಗುಣಮಟ್ಟ ಚಲೋ ಇರ್ತದೆ ರೀ, ಚಲೋ ಕಾಣ್ತದ. ನೋಡೋರಿನ ನೀಟ್ನೆಸ್ ಕಾಣ್ತದೆ ರೀ, ಮಣ್ಣು ಹತ್ತಂಗಿಲ್ಲ, ಮೇಲಾಗಿ ಹಣ್ಣಾಗಂಗಿಲ್ಲ ರೀ, ಎಲ್ಲ ನೀಟ್ನೆಸ್ ಕಾಣ್ತಾವ್ರಿ ನಮ್ಗೆ, ಕಣ್ಣಿಗೆ ಕಾಣ್ತಾವ್ರಿ. ಅಂದ್ರೆ ಹಾಗಲಕಾಯಿಗೆ ಗೊಬ್ಬರ ಎಣ್ಣೆ ಸ್ವಲ್ಪ ಕಡಿಮೆ ಹೊಡಿಬೇಕು, ನಡೀತದೆ, ಖರ್ಚು ಕಡಿಮೆ ಅಂತ ಹೇಳ್ತಾರೆ. ಹೆಂಗೆ ಅದು ಹೊಡಿಬೇಕು ರೀ? ವಾರದಲ್ಲಿ 2 ಸಲ ಯಾವ್ದಕ್ಕೆ ಆಗಲಿ ಎಣ್ಣೆ ಹೊಡಿಬೇಕು ರೀ. ಹೈಬ್ರಿಡ್ ಮಾತ್ರ ವಿಷಯ ಇರ್ತದೆ ಅಷ್ಟು ಅದು ಎಣ್ಣೆ ಹೊಡಿಸ್ಕೊಳಂಗಿಲ್ಲ ಅಂತ ಹೇಳ್ತಾರೆ. ಇಲ್ಲ ರೀ, ಹೊಡಿಬೇಕು ರೀ. ಹುಳ ಬೀಳ್ತಾವ್ರಿ ಸರ್, ಹುಳ ಎಲ್ಲದಕ್ಕೆ ಬೀಳ್ತಾರೆ. ಚುಕ್ಕೆ ಚುಕ್ಕೆ ಆಗ್ತದ್ರಿ, ರೋಗ ಬರ್ತದ್ರಿ, ಬೂದಿ ರೋಗ ಬರ್ತದ, ಅದಕ್ಕೆ ಕೆಂಪು ಮಚ್ಚೆ ರೋಗ ಬರ್ತದ, ಕಾಯಿ ಕೊರಕನು ಬರ್ತದ್ರಿ. ಮಚ್ಚೆ ರೋಗ ಬಂದವಾಗ ಅದು ಸಾಫು ಫ್ಯಾಂಟಮಿಷನ್ ಹೊಡಿಬೇಕು ಏನ್ರಿ, ಅದು ಮಚ್ಚೆ ಬಂದವಾಗ. ಆಮೇಲೆ ಇದು ನಾವು ಕೊರೋಜನ್ ಹೊಡಿಬೇಕು ಏನ್ರಿ, ಕ್ಲೋರಿ ಪರಿಪಾಸ್ ಹೊಡಿಬೇಕು. ಗೊಬ್ಬರ ಮತ್ತೆ ಗೊಬ್ಬರ 20-20, 0-13 ಹಾಕ್ತಿವಿ ರೀ. ಆಮೇಲೆ ಎಂಡೆ ಗೊಬ್ಬರ ಜಾಸ್ತಿ ಹಾಕ್ತಿವಿ ರೀ. ಈಗ ತರಕಾರಿಗೆ ಇವು ಸರ್ಕಾರಿ ಗೊಬ್ಬರಕ್ಕಿಂತ ಇವು ದನದ ಗೊಬ್ಬರ ಹಾಕಿದ್ರೆ ಚಲೋ ಬರ್ತದೆ? ಕುರಿ ನಿಂದಿರ್ಸಿದ್ವಿ ರೀ, ದನದ ಗೊಬ್ಬರನು ಜಾಸ್ತಿ ಹಾಕ್ತಿವಿ ರೀ. ದಿವಸಕ್ಕೆ 600 ರೂಪಾಯಿ 700 ರೂಪಾಯಿ ತೊಗೊಂತಾರೆ, ಅವ್ರು ಕೂಡ ಹಾಕ್ಸ್ತಿವಿ ರೀ. ಕುರಿ ಗೊಬ್ಬರನು ಇದೆ? ಹ್ಞೂ, ಇದೆ. ದನದ ಗೊಬ್ಬರ? ದನದ ಗೊಬ್ಬರನ ಹಾಕ್ತಿವಿ ರೀ. ಎಕರೆಗೆ 4 ಟ್ರ್ಯಾಕ್ಟರ್ ಹಾಕ್ತಿವಿ ರೀ ನಾವು. ಈಗ ನಾವೊಂದು 16 ಎಕರೆ ತರಕಾರಿ ಮಾಡಿದರೆ ಎಕರೆಗೆ 4 ಟ್ರಿಪ್ಪು ಕೊಟ್ಟಿಗೆ ಗೊಬ್ಬರ ಹಾಕ್ತಿವಿ ರೀ ಟ್ರ್ಯಾಕ್ಟ್ರಲ್ಲಿದ್ದ. ಈಗ ಹಾಗಲಕಾಯಿಗೆ ಬಂತಪ್ಪ ಅಂತಂದ್ರೆ 1 ಎಕರೆಗೆ ಎಷ್ಟು ಇಳುವರಿ ಬರ್ಬೋದು ಅಂತ ಹೇಳಿ? ಚಲೋ ತೆಗೆದ್ರೆ ಸರ್ 120 ಕ್ವಿಂಟಲ್ ತೆಗಿಬೋದು ರೀ. ಎಕರೆಗೆ 120 ಕ್ವಿಂಟಲ್ ತೆಗಿಬೋದು ರೀ. ಚಲೋ ಅದು ಅಂದ್ರೆ ಹಾಕಿ ಚೆನ್ನಾಗಿ ಮಾಡಿದರೆ ಒಂದ್ಸಲ ಹಂಗಂದ್ರೆ ಹಾಕಿದ್ಮೇಲೆ ಅದು ಪರ್ಮನೆಂಟ್ ಸ್ಟ್ರಕ್ಚರ್ ಆಗುತ್ತೆ ಅಥವಾ ಏನು ವರ್ಷಕ್ಕೊಂದು ಕಿತ್ತಬೇಕು ಹಾಕ್ಬೇಕು, ಹೇಗೆ ಇರ್ತದೆ ವ್ಯವಸ್ಥೆ? ನಾವು ಬೊಂಗ್ಲದ ಹಾಕಿದ್ರೆ ವರ್ಷಕ್ಕೊಂದ್ಸಲ ಹಾಕ್ಬೇಕು ರೀ. ಶಾಶ್ವತವಾಗಿ ಆಂಗ್ಲೇರ್ಲಿದ್ದ ಹಾಕಿದ್ರೆ ನಡೆದೋಗ್ತದೆ ರೀ. ಅಂತಂದ್ರೆ ನೆಲ ತೋಡಿ ಸಿಮೆಂಟ್ ಹಾಕಿ ವೈರ್ ಬಿಗಿದು ಬಿಡ್ಬೇಕು? ಬಿಗಿದು ಬಿಟ್ಟಿವಿ ಸರ್. ಈಗ ಎಕರೆಗೆ ಮಾಡಿವ್ರಿ, 4.5 ಲಕ್ಷ ಖರ್ಚು ಮಾಡಿ ಮಾಡಿವ್ರಿ. ಯಾವುದೇ ಗೌರ್ಮೆಂಟ್ ಸೌಲಭ್ಯ ಇಲ್ಲಾರ್ದೇ ಸ್ವಂತ ಮಾಡಿಬಿಟ್ಟಿವಿ ರೀ. ಸ್ವಂತ ಅಂದ್ರೆ ನೀವು ಯಾವುದೇ ಬಳ್ಳಿ ಹಾಕಲ್ರಿ, ಅದ್ರ ಮೇಲೆ ನೀವು ಬಿಟ್ಬಿಡ್ತೀರಿ? ಮಾಡ್ತೀವಿ ರೀ. ಅಂತಂದ್ರೆ ಮಾರ್ಕೆಟ್ ರೇಟ್ ಹೇಗೆ ಬಿಟ್ಟಿದೆ ಹಾಗಲ್ಕಾಯಿ? ಮಾರ್ಕೆಟ್ ಈ ಸರ್ತಿ ಸರ್ ಏನಿಲ್ಲ, ಎಲ್ಲದ್ರದ್ದು ರೇಟ್ ಕೆಳಗೆ ಬಿದ್ದ ಸರ್. 5 ರೂಪಾಯಿ ರೇಟ್ ಆದ್ರಿ, ಎಲ್ಲ 5 ರೂಪಾಯಿ ಕೆ ಜಿ ನಮ್ಮ ಹತ್ರ ಆದ್ರಿ, ಅವ್ರು ಮಾರೋರು ಮಾತ್ರ 40 ರೂಪಾಯಿ ಕೆ ಜಿ ಮಾರಕೈತ್ರಿ ಗ್ರಾಹಕರಿಗೆ. ಅದು ಮಾಮೂಲಿ ಬೌಡ್ರಿ. ಈ ಮಾರ್ಕೆಟ್ ಹೊರಟದ ನಿಮ್ದು ಹಾಗಲ್ಕಾಯಿ? ಹೋಗತ್ತೆ, ಹೋಗತ್ತೆ, ಚಾಲಾಗಿದ್ರಿ. ಡೇಲಿ 1 ಕ್ವಿಂಟಲ್ ಹೋಗತ್ತೆ ಸರ್ ಈಗ. ಡೇಲಿ 1 ಕ್ವಿಂಟಲ್, 1.5 ಕ್ವಿಂಟಲ್ ಹೋಗತ್ತೆ. 1 ಮಣ 2 ಮಣ ಹೇಗೆ? ಒಂದು 10 ಕೆ ಜಿ ಕವರು 60 ರೂಪಾಯಿ ಹೋಗತ್ತೆ ರೀ. 50 ರೂಪಾಯಿ, 60 ರೂಪಾಯಿ, 70 ರೂಪಾಯಿ ಹೋಗತ್ತೆ. ಚೆನ್ನಾಗಿ ಹೋಗಿದ್ದೇನೆ, 70 ರೂಪಾಯಿ ಹೋಗ್ತದೆ ರೀ. ಅಂದ್ರೆ 5-6 ರೂಪಾಯಿ ಕೆ ಜಿ ಬಿತ್ತು. 5 ರೂಪಾಯಿ, 6 ರೂಪಾಯಿ ಬೀಳಕತ್ತೆ ರೀ ಸರ್ ಈಗ ಸದ್ಯ. ಎಲ್ಲದ್ರದ್ದು ರೇಟ್ ಅಷ್ಟೇ ರೀ. ಬದನೆಕಾಯಿನು ಉಂಟವ್ರಿ, ಬದನೆಕಾಯಿನೂ ಅಷ್ಟೇ ರೀ. ಟಮಾಟ 25 ಕೆ ಜಿ ಬಾಕ್ಸು 120-150 ರೂಪಾಯಿ ಹೋಗತ್ತೆ ರೀ. ಅದನ್ನು 5 ರೂಪಾಯಿ ಬೀಳ್ತದೆ ರೀ. ಈ ಹಸಿಮೆಣಸಿನಕಾಯಿನೂ 70 ರೂಪಾಯಿ ಮಣ ಅದ್ರಿ. ಹಸಿಮೆಣಸಿನಕಾಯಿ ರೇಟ್ ಅಷ್ಟೇ ಅದೇ. ಬೆಂಡೆಕಾಯಿ ರೇಟ್ ಅಷ್ಟೇ ರೀ. ನಮ್ಮದು ಬೆಂಡೆಕಾಯಿ ಚಾಲ ಆದ್ರಿ, ಹಸಿಮೆಣಸಿನಕಾಯಿ ಚಾಲ ಅದ, ಟಮಾಟನೂ ಆದ್ರಿ. ಆದ್ರೂ ರೇಟ್ ಇಲ್ಲ, ಯಾವುದ್ರದ್ದು ರೇಟ್ ಇಲ್ಲ. ಜೊತೆಗೆ ಈಗ ತಾವು ಹೀರೆಕಾಯಿನೂ ಕೂಡ ಹಾಕೊಂಡಿರಿ. ಹೀರೆಕಾಯಿ ಹೇಗೆ ಮಾಡ್ತಿದ್ರಿ, ಯಾವ ವೆರೈಟಿ ಹೆಂಗೆ ಹಾಕೊಂಡಿರಿ? ಹೀರೆಕಾಯಿನೂ ಇದೇ ಹಾಕ್ತೀವ್ರಿ, ಸಾನೆಫೋರ್ ಅಂತೇಳಿ ಹಾಕ್ತೀವ್ರಿ ವೆರೈಟಿ. ಸಾನೆಫೋರ್ ಹಾಕ್ತೀವಿ, ಈಸ್ಟ್ ವೆಸ್ಟ್ ಅವ್ರೂ ಹಾಕ್ತೀವ್ರಿ, ನಾಗ ಅಂತೇಳಿ ವೆರೈಟಿ. ಏನ್ರಿ ಅವನು ಒಂದು 2-3 ಐಟಮ್ ಅವ್ರಿ, ಕ್ಲಾಸ್ನಾಗೂ ಅವ್ರಿ, ಕ್ಲಾಸ್ ಟಮಾಟನೂ ಮಾಡಿವ್ರಿ, ಕ್ಲಾಸ್ ಹೀರೆಕಾಯಿನೂ ಮಾಡಿವ್ರಿ. ಅಂದರೆ ಈಗ ಈ ಸಂದರ್ಭದಲ್ಲಿ ಕಳೆದ ವರ್ಷ ನೋಡಿದಾಗ ಒಳ್ಳೆ ರೇಟ್ ಇತ್ತು, ಎಲ್ಲ ಸಿಗ್ತಾ ಇದೆ, ಏನು ಸ್ವಲ್ಪ ತಡ ಮಾಡಿ ಹಾಕ್ಬೇಕಾಗಿತ್ತು ಅಂತನ್ಸಲ್ವ ನಿಮಗೆ? ನಾವು ಇರ್ತೀವಿ ಸರ್, 6-7 ತಿಂಗಳ ತನ ತರಕಾರಿಗೆ ಇರ್ತೀವಿ ರೀ. ಫಸ್ಟ್ ಕಟಿಂಗ್ ಮುಗಿತೀರಿ, 2.5 ಎಕರೆ ಮಾಡಿದ್ವಿ, 2.5 ಎಕರೆ ಅದರಲ್ಲಿ ಲಾಸ್ ಆಗಿದೆ ರೀ ಈಗ ಆಲ್ರೆಡಿ. ಈಗ ಮತ್ತೆ ಬರೋ ದಿನಗಳಲ್ಲಿ ಮತ್ತೊಂದು 2 ಎಕರೆ ಮತ್ತೆ ಮಾಡ್ಬೇಕಂತ ಮಾಡಿವ್ರಿ, ಅದಕ್ಕನ ರೇಟ್ ಸಿಗ್ತದಿಲ್ಲ ಅಂತ ನೋಡ್ಬೇಕು ರೀ. ಈಗ ಆಲ್ರೆಡಿ 2 ಎಕರೆಯಿಂದ 1.5 ಲಕ್ಷ ಲಾಸ್ ಆಗಿವ್ರಿ, ಏನು ಮಾಡೋಕ್ಕಾಗಿಲ್ಲ ರೀ, ಮಾಡ್ಬೇಕಲ್ರಿ. ಈಗ ಹೀರೆಕಾಯಿ ನಾವು ಹಾಗಲ್ಕಾಯಿ ಬಳ್ಳಿ ಜಾತಿ ಇರ್ತಾವಲ್ಲ, ಇವು ಮೇಂಟೆನೆನ್ಸು ಕಡಿಮೆ ಅಂತಾರಲ್ಲ? ಇಲ್ಲ ರೀ, ಇಲ್ಲ ರೀ, ಮೇಂಟೆನೆನ್ಸ್ ಏನು ಕಡಿಮೆ ಆದ್ರೆ. ಬದನೆಕಾಯಿ ಮಾಡೋಂಗೆ ಮತ್ತೆ ಬೇರೆ ಬೇರೆ ಈಗ ಟೊಮೆಟೊ ಮಾಡೋಂಗೆ, ಕ್ಯಾಪ್ಸಿಕಮ್ ಮಾಡೋಂಗೆ ರೇಟ್ ಸ್ವಲ್ಪ ಖರ್ಚು ಎಣ್ಣೆ ಹೊಡೆಯೋದು ಎಲ್ಲ ಕಡಿಮೆ ಅಂತ ಹೇಳ್ತಾರೆ. ಇಲ್ಲ ಇಲ್ಲ ಇಲ್ಲ ರೀ, ಇದಕ್ಕೂ ಖರ್ಚಾದ್ರಿ. ವಾರದಲ್ಲಿ 2 ಸಲ ಎಣ್ಣೆ ಹೊಡಿಬೇಕು ರೀ, ಯಾವ್ದಕ್ಕೆ ಆಗಲಿ ವಾರದಲ್ಲಿ 2 ಸಲ ಎಣ್ಣೆ ಹೊಡಿಬೇಕು ರೀ, ಇಲ್ಲಾಂದ್ರೆ ಆಗಂಗಿಲ್ಲ ರೀ. ಅವು ಸುರೇಶ್ ಅವರೇ, ಈಗ ನೀರಿನ ವ್ಯವಸ್ಥೆ ಹೇಗಿದೆ? ಈಗ ನಾವು ನೋಡಿದ್ವಿ ನಿಮ್ಮ ತೋಟದಲ್ಲಿ ಹಾಗಲಕಾಯಿ ಇದೆ, ಹೀರೆಕಾಯಿನೂ ಕೂಡ ಇದೆ, ಈಗ ಬೆಳೀತಿದ್ದಾವೆ. ಬೋರ್ ಎಷ್ಟಿದಾವೆ? ಬೋರಿಲ್ಲಿ 1-4 ಅವ್ರಿ. ಚೆನ್ನಾಗಾದ್ರಿ, ಎಲ್ಲ 1 ಇಂಚು 1 ಇಂಚು ಪಾವು ಬರಕೈತಿವ್ರಿ ನೀರು. ಔಟ್ಲಿದ್ದನ್ನು ಮೇಂಟೆನೆನ್ಸ್ ನಡೆಸಿವ್ರಿ, ಡ್ರಿಪ್ ಮಾಡಿರಿ. ಡ್ರಿಪ್ ಮಾಡಿವ್ರಿ, ಡ್ರಿಪ್ ಮುಖಾಂತರ ಬಿಡಕತ್ತೀವ್ರಿ. ಒಂದಿನ ಬಿಟ್ಟು ಒಂದಿನ ಬಿಡಕತ್ತೀವ್ರಿ, ನಡೆದ್ರಿ ಹಂಗೆ ಒಂದು ಲೆಕ್ಕದ ಮೇಲೆ ನಡೆದ್ರಿ. ಈ ಮಳೆ ಈ ಸರ್ತೆ ಕಡಿಮೆ ಆಗಿದ್ರಿ, ಭಾಳ ಭಾಳ ಮಳೆ ಕಡಿಮೆ ಆಗಿದ್ರಿ. ಮಳೆ ಬಂದು ಕೆರೆ ಕುಂಟಿ ಎಲ್ಲ ತುಂಬಿದ್ರೆ ಬೋರಿನ ಅಂತರ್ಜಲ ಮಟ್ಟ ಹೆಚ್ಚಿಗಾಗಿ ನೀರು ಚೆನ್ನಾಗತ್ತವ್ರಿ. ಇಲ್ಲಾಂದ್ರೆ ಮತ್ತೆ ಕಡಿಮೆ ಮಾಡ್ಬೇಕಾಗ್ತದ್ರಿ, ನಾವು ಬೆಳೆ ಕಡಿಮೆ ಮಾಡ್ಕೋಬೇಕಾಗ್ತದ್ರಿ. ಈಗ 10 ಎಕರೆ ಮಾಡಿವಲ್ರಿ, ಇನ್ನು 4-5 ಎಕರೆ ಮಾಡ್ಬೇಕಾಗ್ತದ್ರಿ, ನೀರಿನ ಅಭಾವ ಆಗಿಬಿಡ್ತದ್ರಿ. ಬಳ್ಳಿಗಳು ತರಕಾರಿ ಅದಾವಲ್ಲ, ಹಾಗಲಕಾಯಿ ಹೀರೆಕಾಯಿ, ಇವು ಪರ್ಮನೆಂಟ್ ಸ್ಟ್ರಕ್ಚರ ನಿಮ್ದು ಮೇಲೆ ಏರ್ಸಕ್ಕೆ ಸ್ಟೇಕಿಂಗ್ ಮಾಡಕ್ಕೆ? ಹೌದ್ರಿ, ಹೌದ್ರಿ, ಪರ್ಮನೆಂಟ್ ಟೆಚ್ಚರ ಮಾಡಿವ್ರಿ, ಪರ್ಮನೆಂಟ್ ಟೆಚ್ಚರ್ ಮಾಡಿವ್ರಿ. ಈಗ ಕೆಳಗಡೆ ಕಡಿಗೆ ಒಂದು ಕಡ್ಡಿ ಹೊಡೆದು ಗಿಡದ ಬಗಲಾಗ ಅಲ್ಲಿದ್ದು ಉರ್ಕೊಂಡು ಕಟ್ಟಿ ಮ್ಯಾಕ್ ಏರಿಸಿಬಿಡ್ತೀವಿ ರೀ. 1 ಟೈಮ್ ಏರಿಸಿಬಿಟ್ರೆ ಅದು ಮ್ಯಾಕ್ ಏರಿಬಿಡ್ತದೆ ರೀ. 1 ಟೈಮ್ ಇಲ್ಲ 2 ಟೈಮ್ ಏರಿಸ್ಬೇಕು ರೀ ಬೆಳ್ಳಿ. ಈಗ ಈ ತರಕಾರಿಗಳಲ್ಲಿ ಮುಖ್ಯವಾಗಿ ಹೀರೆಕಾಯಿ ಎಲ್ಲ ಹೇಳ್ತೀವಲ್ಲ, ಇಳುವರಿ ಹೆಚ್ಚಾಗಲಿಕ್ಕೆ ಇವು ಒಳಗೆ ಜೇನು ಸಾಕಾಣಿಕೆ ಮಾಡ್ಲಿಕ್ಕೂ ಕೂಡ ಅವಕಾಶ ಇದೆ? ಏನೋ ಡಬ್ಬಾಗಿ ಇಡ್ಬೇಕು, ಇಡ್ಬೋದಲ್ಲ ಜೇನು ಸಾಕಾಣಿಕೆ ಮಾಡ್ಬೋದು ರೀ, ಮಾಡ್ಬೋದು ರೀ. ಏನು ಎಣ್ಣೆಗಿಂಡ ಹೊಡೆದ ಸತ್ತೋತವೇನಂತೇಳಿ ಒಂದು ಉದ್ದೇಶಕ್ಕೆ ಮಾಡಿಲ್ಲ ರೀ, ಅದನ್ನು ಮಾಡೇ ಅದೇ ಅದೇ ಹಂಗಾಗಿ ಅವ್ರಿಗೆ ಏನು ಎಫೆಕ್ಟ್ ಆಗ್ತಂತೇಳಿ ಮಾಡಿಲ್ಲ ರೀ, ಇಲ್ಲಾಂದ್ರೆ ಮಾಡ್ತೀವಿ ರೀ ಅದನ್ನು ಸಹ. ಈ ಸಲ ಹೊಸದಾಗಿ ನೀವು 1.5 ಎಕರೆಯಲ್ಲಿ ಚೆಂಡು ಹೂವನ್ನು ಸ್ಟಾರ್ಟ್ ಮಾಡಿದ್ದೀವಿ ಅಂತ ಹೇಳಿದ್ರಿ, ಯಾಕೆ ರೀ ಯಾಕೆ ಬಂತು? ಪ್ರತಿ ವರ್ಷ ನೀವು ತರಕಾರಿ ಬೆಳೆಯೋರು ಚೆಂಡು ಹೂವು ಕಡೆ ಯಾಕೆ ಬಂದ್ರಿ? ನೋಡಮ್ಮ ಅಂತೇಳಿ ನಮ್ಮ ಫ್ರೆಂಡ್ ಆಳಂದಲ್ಲಿದ್ದ ಒಬ್ಬರು ಕರೆ ಮಾಡಿ ಹೇಳಿದ್ರಿ ಸರ್ ನನಗೆ, ಹೋದ ವರ್ಷದಿಂದ ಚೆಂಡು ಹೂದ ರೇಟ್ ಚಲೋ ಅದ, ಲಾಕ್ಡೌನ್ ಇದ್ದಾಗಲಿದ್ದ, ಸ್ವಲ್ಪ ಚೆಂಡು ಹೂವು ಮಾಡಿರಿ ನಿಮಗೂ ಗೊತ್ತಾಗ್ತದೆ ಅಂತೇಳಿ. ಎಲ್ಲರೂ ಪೂಜೆ ಮಾಡೋಕೆ ಎಲ್ಲರೂ ಯೂಸ್ ಮಾಡ್ತಾರೆ, ಅದೇನೇನು ಸಾವಿಲ್ಲ ಅನ್ನೋ ರೇಟಿಂದ ಆ ವಿಚಾರಕ್ಕೆ ಬಂದ್ರೆ ಹೆಂಗೇನು ಗೊತ್ತಿಲ್ಲ, ಅವ್ರು ಹೋದ ಸಲ ಚೆನ್ನಾಗಿ ಸಿಕ್ಕದಂತ್ರಿ, 5 ಎಕರೆ ಹೊಲದಲ್ಲಿ 50-60 ಸಾವಿರ ಉಳಿದದಣ್ಣ ಅಂತ ನನಗೆ ಫೋನ್ ಮಾಡಿದ್ದಾರೆ. ಆ ಒಂದು ಉದ್ದೇಶಕ್ಕೆ ನಾವು ಒಂದು 1.5 ಮಾಡಮ್ಮ ಅಂತೇಳಿ 1.5 ಎಕರೆ ಮಾಡಿವ್ರಿ. ಯಾವ ವೆರೈಟಿ ಇದು? ಕೆಂಪುದು ಹಳದಿದು ಬರ್ತಾವೆ ಬೇರೆ ಬೇರೆ? 2 ವೆರೈಟಿ ಮಾಡಿವ್ರಿ, ಎಲ್ಲೋ ಮಾಡಿವ್ರಿ, ಆರೆಂಜ್ ಮಾಡಿವ್ರಿ. IHR ವೆರೈಟಿನ? ಹೌದ್ರಿ ಸರ್, ಹೌದ್ರಿ ಸರ್, ಹೌದ್ರಿ ಸರ್. IHR ವೆರೈಟಿ ಮಾಡಿವ್ರಿ, ಮತ್ತು ಅಶೋಕ ಅಂತೇಳಿ 1 ವೆರೈಟಿ ಅದನ್ನು ಮಾಡಿವ್ರಿ, ಟೆನ್ನಿಸ್ ಬಾಲ್ ಅಂತೇಳಿ 1 ಮಾಡಿವ್ರಿ. ಅಂದರೆ ನಿಮ್ಗೆ ದೀಪಾವಳಿ ದಸರಾಗೆ ಕರೆಕ್ಟ್ ಬರ್ಬೋದು? ಅದು ದೀಪಾವಳಿ ಬರ್ಬೇಕಂತೇಳಿ ಮಾಡಿವ್ರಿ. ಈಗೆಲ್ಲ ಒಂದು ಮುಗ್ಗಿ ಹಂತದಲ್ಲಿ ಆದ್ರಿ, ಮತ್ತೆ ಆ ಟೈಮಲ್ಲಿ ಬರ್ಬೋದಂತ ಅನಿಸಿಕೆ ಆದ್ರೆ. ಮತ್ತೆ ಅರ್ಲಿ ಬಂದ್ಬಿಟ್ರೆ ಹೆಂಗೆ ಸುರೇಶ್ ಅವರೇ? ಬಂದ್ರೆ ಮಾರ್ಬೇಕ್ರಿ, ಮತ್ತೆ ಹೋದಷ್ಟು ಹೋಗ್ಲಿರಿ ಅರಬೇಕು ಮಾರ್ಬೇಕು, ಅವೇನು ಮಾಡಕ್ಕೆ ಆಗಿಲ್ಲ. ಲೇಟ್ ಫ್ಲವರಿಂಗ್ ಆಯ್ತು, ಅರ್ಲಿ ಫ್ಲವರಿಂಗ್ ಆಯ್ತು ಅಂತಂದ್ರೆ ಏನು ಮಾಡಕ್ಕೆ ಆಗಿಲ್ಲ ರೀ ನಮ್ಗೆ. ಈಗೇನದ ಲೆಕ್ಕ ಮಾಡಿ ಹಾಕ್ಬೇಕಲ್ಲ, ದೀಪಾವಳಿ ಈ ಟೈಮಿಗೆ ಬರ್ತದ, ಈ ತಿಂಗಳ ಬೆಳೆ ಲೆಕ್ಕ ಹಾಕಿ ಸರ್. ಲೆಕ್ಕ ಮಾಡಿ ಹಾಕಿದ್ರು ಸರ್, ಅದು ಮಲ್ಚಿಂಗ್ ಹಾಕಲ್ಕೆ ಮಳೆ ಬಂತು ಸರ್, ಮಳೆ ಬಂದದಕ್ಕೆ ಸ್ವಲ್ಪ ಲೇಟಾಗಿ ಹಚ್ಚಿಬಿಟ್ಟಿವ್ರಿ. ಇಲ್ಲಾಂದ್ರೆ ಅದೇ ಟೈಮಿಗೆ ಬರೋಂಗೆ ನಾವು ನಾರು ಹಾಕಿದ್ವಿ, ಹಾಕದ್ ಯಾಕದು ಎಲ್ಲ ಅವಾಗೆ ಮಾಡಿದ್ವಿ ಕೆಲಸ. ನೀವು ಹಾಕೊಂಡ್ರ ಅಥವಾ ಡೈರೆಕ್ಟ್ ಬೀಜ ಇಟ್ಟರಿ? ಇಲ್ಲ ಸರ್, ಅಲ್ಲಿ ನರ್ಸರಲ್ಲಿ ಕೊಟ್ಟಿದ್ವಿರಿ, ನರ್ಸರಲ್ಲಿ ಕೊಟ್ಟು ಅಲ್ಲಿದ್ದ ನಾರು ತೊಗೊಂಡು ಸಸಿ ತೊಗೊಂಡ್ಬಂದು ಇಲ್ಲಿ ಹಚ್ಚಿ ನಾಟಿ ಮಾಡಿವ್ರಿ. ಅಂದ್ರೆ ಎಷ್ಟು ದಿವಸದಿದೆ ನಿಮ್ಮದು ಈಗ ಚೆಂಡು ಹೂವು ಬೆಳೆ? ಚೆಂಡು ಹೂವು ಬೆಳೆ ನಮ್ಮ 45 ದಿವಸದ್ದು ಆದ್ರೆ, 45 ದಿವಸ ಆಗಿದ್ರೆ ಅದಕ್ಕೂ ಕೂಡ ರೇಜೆಟ್ ಬಿಡ್ಡು ಎಲ್ಲದಕ್ಕೂ ಮಲ್ಚಿಂಗ್ ಟ್ರಿಪ್ ಆಗ್ಲೇಬೇಕು. ಮತ್ತೆ ಖರ್ಚು ಬಂದ್ಬಿಡ್ತದಲ್ರಿ ಜಾಸ್ತಿ ಬರ್ಲಿ ಸರ್. ಮತ್ತೆ ಏನ್ ಮಾಡ್ತದೆ, ಲೇಬರು ಕಸ ಗಿಸ ತೆಗಿಯಕ್ ಸಿಗಂಗಿಲ್ಲ. ಈಗ ಪೇಪರ್ನಲ್ಲಿ ಆದರೆ ಓಲ್ನ ಹತ್ರ ತೆಕ್ಕಂಬಿಡ್ತೀರಿ, ಒಂದೆರಡು ಸರ್ತಿ ನಡೆದೋಗ್ಬಿಡ್ತದೆ. ಸೆಂಟ್ರ್ನಲ್ಲಿ ಸ್ವಲ್ಪ ಎರಡು ದಿನ ಲೇಟ್ ಆದ್ರೂ ಸೆಂಟ್ರ್ನಲ್ಲಿ ತೆಕ್ಕಂಬಿಡ್ತೀವಿ ರೀ. ಈ ಲೇಬರ್ ಪ್ರಾಬ್ಲಮ್ ಹೆಚ್ಚಿಗೆ ಅದಲ್ರಿ. ಈಗ ಫ್ಲವರಿಂಗ್ ಮಾರ್ಕೆಟು ನಮ್ಮ ರಾಯಚೂರಲ್ಲಿ ಹೋಲ್ಸೇಲ್ ತೊಗೊಳೋರು ಇದ್ದಾರೆ ಅಂತ ಹೇಳ್ತೀರಿ? ಇಲ್ಲ ರೀ ಸರ್, ಇಲ್ಲ. ಅದೇ ಅಂಗಡಿ ಮುಖಾಂತರ ಅವ್ರಿಗೆಲ್ಲ ತಿಳಿಸ್ಬೇಕು ರೀ. ತಿಳಿಸಿ 10 ಕೆಜಿ 20 ಕೆಜಿ ಯಾರ್ಯಾರು ತೊಗೊಂತಾರೆ ಅವ್ರಿಗೆ ಅಂತಂದ್ರೆ ನೀವೇ ಆ ಸಂದರ್ಭದಲ್ಲಿ ಕುಟ್ರಿ ಹಾಕೊಂಡು ಮಾರಬೇಕು. ಹಾಂ, ಅಷ್ಟೇ ಮಾಡ್ಬೇಕಂದ್ರೆ ಟಾಟೇಶ್ ನಿಂದ್ರಿಸಿ ಗ್ರಾಹಕರಿಗೆ ಅವರು ಹೋಲ್ಸೇಲ್ ಅವರು 100 ರೂಪಾಯಿ 150 ರೂಪಾಯಿ ಮಾರಿದ್ರೆ ನಾವು 50 ರೂಪಾಯಿ ಕೆಜಿ ಮಾರ್ಬಿಡ್ಬೇಕಂತ ಮಾಡಿವ್ರಿ. ಹಂಗೆ ಮಾಡ್ಬೇಕಂತ ಮಾಡಿವ್ರಿ ನಾವು. ಅದಕ್ಕೇನಾದರೂ ರೋಗಗಳು ಹುಳುಗಳು ಈ ಒಂದು ಚೆಂಡು ಅವ್ರಿ ಅವ್ರಿ ಎಲೆ ಸುರಂಗಿ ಹುಳ ಮೊದಲು ಮತ್ತೆ ಮಾಮೂಲಿ ಹುಳಗಳನ್ನ ಬಿಡ್ತವ್ರಿ. ಅದಕ್ಕೆ ನಮ್ಮ ಭಾಗದಲ್ಲಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಚೆಂಡು ಹೂವನ್ನು ಯಾರು ಹಾಕಿಲಿಕ್ಕಿಲ್ಲ? ಇಲ್ಲ ಇಲ್ಲ, ಹಾಕಿಲ್ಲ ರೀ, ನಾವೇ ಹಾಕಿವ್ರಿ ಸರ್. ಮನೆ ಮುಂದೆ ಒಂದು ಗುಂಟೆ ಲೆಕ್ಕದಲ್ಲಿ ನಾವು ಹಾಕ್ತಿದ್ವಿ ರೀ. ನಮ್ಮ ಮನೆ ಸಲುವಾಗಿ ಒಂದೇ ಹಾಕ್ತಿದ್ವಿ ರೀ. ಈ ಸಲ ಜಾಸ್ತಿ ಮಾಡಿವ್ರಿ, ನಾವು ನೋಡಮ್ ಅಂತೇಳಿ. ಇದೇ ಫಸ್ಟ್ ಸರ್ ಮಾಡಿದ್ದು. ಸುರೇಶ್ರ, ನಿರ್ವಹಣೆ ಮಾಡ್ತಿರಲ್ಲ ಈಗ ಹೀರೆಕಾಯಿ ಹಾಗಲಕಾಯಿ ಮತ್ತೆ ಚೆಂಡು ಟೊಮೊಟೊ ಈ 3-4 ಬೆಳೆಗಳನ್ನು ನಿರ್ವಹಣೆ ಮಾಡ್ತೀರಿ, ಕಷ್ಟ ಆಗಿಲ್ಲ? ಮತ್ತೆ ಹೇಗೆ ನಿರ್ವಹಣೆ ಮಾಡ್ತಿರಲ್ಲ ಸರ್? ಮಾಡ್ತಿರು ಮೊದಲಿದ್ದ ಮಾಡ್ಕೊಂತ ಬಂದಿವಲ್ಲ ರೀ. ಯಾಬಿಟ್ ಆದರೆ ಹಂಗೆ ಮಾಡ್ತೀವಿ ರೀ. ಆ ಟೈಮ್ನಾಗ ಏನು ಮಾಡ್ಬೇಕಂತ ಗೊತ್ತಾಗಿಬಿಟ್ಟದ್ರಿ. ಸೆಷನ್ ಸಿಕ್ಕದ ಆ ಒಂದು ಸೆಷನ್ಲಿದ್ದ ಹಂಗೇ ಹೊಂಟಿವ್ರಿ, ಮತ್ತೇನಿಲ್ಲ. ಇನ್ನು ಹೆಚ್ಚು ಹೆಚ್ಚು ಮಾಡ್ಬೇಕಂತೇಳಿ ಪ್ರೋತ್ಸಾಹ. ಆದರೆ ಇದು ಮಾರ್ಕೆಟು ಒಂದು ಬೆಂಬಲ ಬೆಲೆ ಇಲ್ಲಲ್ಲ, ಸ್ವಲ್ಪ ಅಂಜಿಕೆ ಆಗ್ತದ್ರೆ. ಕಾಯಿಗಳನ್ನು ಈ ಒಂದು ಹೂಗಳನ್ನು ಜಾಸ್ತಿ ದಿನ ಇಟ್ಕೊಳಕ್ಕೆ ಆಗಂಗಿಲ್ಲ. ನಮ್ಗೆ ಆಗಂಗಿಲ್ಲ ನಮ್ಮ ಕೇಳಿ ಆಗಂಗಿಲ್ಲ. ರೈತರ ಕೇಳಿ ಹೋಗಾತದ್ರಿ. ಒಂದು 2 ದಿನ ಇಟ್ಕೋ, 1 ದಿನ ಇಟ್ಕೋಬಹುದು ಜಾಸ್ತಿ ಅಷ್ಟೇ. ಅಷ್ಟೇ ರೀ, ಅಷ್ಟೇ ಅಷ್ಟೇ. ಹೆಚ್ಚಿಗೆ ಮಾಡೋಕ್ಕಾಗಂಗಿಲ್ಲ ರೀ, ಮಾಡಕತ್ತೀವಲ್ರಿ. ಚೆನ್ನಾಗಾದ ಇನ್ನು ಮಾರ್ಕೆಟು ಚೆನ್ನಾಗಿ ಇದ್ದರೆ ಇನ್ನೂ ಚೆನ್ನಾಗಿ ಮಾಡ್ಬೇಕಂತೇಳಿ. ಆದರೆ ಇದು ಮಾರ್ಕೆಟ್ ಒಂದು ಏರುಪೇರು ಆದವಾಗ ಈಗ ನೋಡಿರಿ, 2 ತಿಂಗಳಾಯಿತು ಸತತವಾಗಿ ಯಾವುದ್ರದ್ದು ರೇಟ್ ಇಲ್ಲ ರೀ. 2 ತಿಂಗಳಿಂದ ನಾವು ಉಲ್ಟಾ ಖರ್ಚೆ ಮಾಡಕತ್ತೀವಿ ರೀ. ಈಗ 14-15 ಲಕ್ಷ ಖರ್ಚು ಮಾಡಿವ್ ರೀ. ಈ 1 ರೂಪಾಯಿ ನಮ್ಗೆ ರೊಕ್ಕ ಬಂದಿಲ್ಲ ರೀ, ಆದಾಯ ಬಂದಿಲ್ಲ ರೀ. ಅದೇ ನಿರೀಕ್ಷೆದಲ್ಲಿ ಇವ್ರಿ, ಈ ತಿಂಗಳು ಬರ್ಬೋದು, ಮುಂದಿನ ತಿಂಗಳು ಬರ್ಬೋದು, ನಾಳೆ ಬರ್ಬೋದು. ಅದೇ ಆದರೆ ಅದೇ ಆಲೋಚನೆ ಆದರೆ ಮಾಡಕತ್ತೀವಿ ರೀ. ಮೊದಲಿದ್ದಂತ ಮಾಡ್ಕೊಂತ ಬಂದಿವ್ ರೀ, ಏನಾಗಲಿ ನೋಡೋಮ್ ಅಂತೇಳಿ. ಈಗ ಈ ಸಲ ಹಾಕಿರಿ ಹೀರೆಕಾಯಿ ಹಾಗಲಕಾಯಿ ಹಾಕಿದ್ದೆ, ಇವನ್ ತಕೊಂಡು ಮತ್ತೆ ಬೇರೆ ಏನು ಹಾಕ್ಬೇಕಂತ ಮಾಡಿರಿ? ಈಗ ಹಾಗಲಕಾಯಿ ಹೀರೆಕಾಯಿ ತಗೊಂಡ ಮೇಲೆ ಸರ್, ಹಾಗಲಕಾಯಿ ಹೀರೆಕಾಯಿ ತಗೊಂಡ ಮೇಲೆ ಸಾವು ಟಮಾಟ ಮಾಡ್ಬೇಕಂತ ಮಾಡಿವ್ ರೀ. ಜನವರಿ 15ಕ್ಕೆ ಜನವರಿ 15ರಲ್ಲಿ ಸಾವು ಟಮಾಟ ಅದೇ ಮಲ್ಚಿಂಗ್ನಾಗೆ ಮಾಡ್ಬೇಕಂತ ಮಾಡಿವಿ ರೀ. ಇದು ಸಿಂಜೆಂಟದವರು ಸಾವು ಅಂತೇಳಿ ಟಮಾಟ ಬಂದಿದ್ರೆ ಅದು ಮಾಡ್ತೀವಿ ರೀ. ಈ ಸಿವಿ ಸಿ ಬ್ಲೂ ಕಫರ್ ಡ್ರಿಂಚಿಂಗ್ ಮಾಡಿ ಆಕಳ ಮೂತ್ರ ಅವು ಇವು ಇದು ಮಾಡಿ ಜೀವಾಮೃತ ಗೋವಾಮೃತ ಮಾಡಿ ಮತ್ತೊಂದು ಬೆಳೆ ತಕ್ಕಬೇಕಂತ ಆದ್ರೆ ನಿರೀಕ್ಷೆ. ಇವೆಲ್ಲ ಬಳ್ಳಿಗಳು ತಕೊಂಡು ಆಮೇಲೆ ನೀವು ಟಮಾಟ ಇಡ್ಬೇಕಂತ ಮಾಡಿರಿ? ಹಾಂ, ಟಮಾಟ ಮಾಡ್ಬೇಕಂತ ಮಾಡಿವ್ರಿ. ಟಮಾಟ ಮಾಡ್ಬೇಕಂತ ಮಾಡಿವ್ರಿ. ಜನವರಿ ತಿಂಗಳಲ್ಲಿ ಮಾಡಿದರೆ ನಮ್ಗೆ ಏಪ್ರಿಲ್ ತಿಂಗಳಲ್ಲಿ ರೇಟ್ ಸಿಗ್ಬೋದಂತ ಉದ್ದೇಶಕ್ಕೆ ಮಾಡಕತ್ತೀವ್ರಿ. ಮೌಸಂಬಿ ಮಾವು ಜಗ್ಗಿ ಬೆಳೀತಾರೆ, ನಿಮ್ಮ ಹೊಲಗಳು ಭಾಳ ಇದಾವೆ, ಯಾಕೆ ನೀವು ಹಣ್ಣಿನ ಬೆಳೆಗಳಿಗೆ ಜಾಸ್ತಿ ಹೋಗಿಲ್ಲ? ಮಾಡಿವಿ ಸರ್, ಒಂದು 7 ಎಕರೆ ಮೌಸಂಬಿ ಮಾಡಿವ್ರಿ ಸರ್. 7 ಎಕರೆ ಮೌಸಂಬಿ ಮಾಡಿವ್ರಿ ಸರ್. ಈ ಸಲ ಒಂದು 10 ಎಕರೆ ಮಾವು ಮಾಡ್ಬೇಕಂತೇಳಿ ಆದ್ರಿ, ತಲೆಗಾದ್ರಿ ಮಾವು ಮಾಡ್ಬೇಕಂತ ಮಾಡಿವ್ರಿ, ನೋಡಮ್ಮಂತೇಳಿ. ಏನಾಗ್ತದೆ ನೋಡ್ಬೇಕ್ರಿ. ಒಳ್ಳೇದು ಸುರೇಶ್ ಅವರು, ಈಗ ಸಾಕಷ್ಟು ಭೂಮಿ ಇರೋರು ದೊಡ್ಡ ಪ್ರಮಾಣದಲ್ಲಿ ಒಕ್ಕಲ್ತನ ಮಾಡೋಕ್ಕಿಂತ ಮುಂಚೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಸಣ್ಣ ಸಣ್ಣ ರೈತರು ಇರ್ತಾರೆ, 1 ಎಕರೆ ಇರೋರು, 2 ಎಕರೆ ಇರೋರು. ಅವರು ನೀರಾವರಿ ಏನಾರು ವ್ಯವಸ್ಥೆ ಮಾಡಿಕೊಂಡು ಈ ತರಕಾರಿಗಳನ್ನು ಹಾಕೊಂಡ್ರಪ್ಪ ಅಂತಂದ್ರೆ ಅವ್ರ ಮೇಲಿನ ಖರ್ಚು ಮೇಲೆ ಹೋಗ್ತದೆ. ಹೌದು ಸರ್, ಹೌದು ಸರ್, ಹೋಗ್ತದೆ ಸರ್. ಈಗ ವರ್ಷ ಪೂರ್ತಿ ನಾವು ಈಗ ಹತ್ತಿ ಹಾಕಿದ್ವಿ, ತೊಗರಿ ಹಾಕಿದ್ವಪ್ಪ ಅಂತಂದ್ರೆ ಅವ್ರಿಗೆ ಮೇಂಟೆನ್ಸ್ ಮಾಡೋದು ಭಾಳ ಕಷ್ಟ ಆಗಿಬಿಡ್ತದೆ. ವರ್ಷದ ಎಲ್ಲ ಕಾಲಕ್ಕೂ ಕೂಡ ಅವ್ರಿಗೆ ಕೆಲಸ ಕೊಡೋದಿಲ್ಲ, ಮತ್ತು ವಲಸೆ ಹೋಗೋದು ಅವರಿಗೂ ತಪ್ಪೋದಿಲ್ಲ. ಅಂದರೆ ನೀರಾವರಿ ವ್ಯವಸ್ಥೆ ಏನಾದರೂ ಸಣ್ಣ ಪುಟ್ಟ ಬೋರ್ವೆಲ್ ಹಾಕಿಸ್ಕೊಂಡು ಏನಾರು ಒಂದು ಮಾಡ್ಕೊಂಡ್ರಪ್ಪ, ನೀರಿನ ಮೂಲ ಹಿಡ್ಕೊಂಡು ತರಕಾರಿಗಳನ್ನು ಹಾಕೊಂಡೋದು ಸೂಕ್ತ ಅಲ್ವಾ? ಅಂದ್ರೆ ಏನೋ ಒಂದೇ ವೆರೈಟಿ ಮಾಡಬಾರ್ದು ಸರ್. ಸಣ್ಣ ಪ್ರಮಾಣ ಮಾಡೋರು ಎಲ್ಲ ಒಂದು 1/4 ಎಕರೆ 1/4 ಎಕರೆ ಮಾಡಿದ್ರೇ ಸೂಕ್ತ ಅಂತ ನನಗೆ ಅನ್ಸಕತ್ತೆ ರೀ. 1/2 ಎಕರೆ ಮಾಡ್ಬೇಕು ರೀ, ಹಂಗಾದ್ರೆ ಚಲೋ ಆಗ್ತದೆ ನನ್ನ ಅನಿಸಿಕೆ. ಒಂದೇ ಸರ್ತಿ ಹೆಚ್ಚಿಗೆ ಮಾಡೋಕೆ ಹೋಗಿ ಅದರಲ್ಲಿ ರೇಟ್ ಸಿಗಲಿಲ್ಲ ಅಂದರೆ ಬರೇ ಬಿದ್ದು ಬಿದ್ದು ಹಂಗಾಗ್ತಾರೆ ಅವ್ರಿ. ಹಂಗಾಗಿ ಬೇರೆ ಬೇರೆ ತಳಿಗಳನ್ನು ಬೇರೆ ಬೇರೆ ಬೆಳೆಗಳನ್ನು ಹಾಕ್ಬೇಕು. ಹಾಂ, ಮಾಡ್ಬೇಕು ಸರ್. ಈಗ ನಾವು 1/2 ಎಕರೆ ಹೊಲದಲ್ಲಿ 8 ಐಟಮ್ ಹಾಕಿವ್ರಿ, ಹಂಗೆ ಅವ್ರು ಮಾಡ್ಕೋಬೇಕ್ರಿ. ಹಂಗೆ ಈಗ 2 ಎಕರೆ ಮಾಡಿದರೆ 4 ಐಟಮ್ ಮಾಡ್ಬೇಕ್ರಿ ಅವರು. ಯಾವುದ್ರದನ್ನ ಒಂದರ ರೇಟ್ ಸಿಗ್ತದ್ರಿ ಅವ್ರಿಗೆ, ಅವ್ರು ಫೇಲ್ ಆಗಂಗಿಲ್ಲ ಅಂತ ಒಂದು ಹಾಕೋದು ಅವೆಲ್ಲ ಮಾಡ್ಬೋದು. ಅದು ಮತ್ತೆ ಅದು ರೇಟ್ ಬಿದ್ದೋಯ್ತನಕೋರಿ ಏನು ಮಾಡೋಕೆ ಆಗಂಗಿಲ್ಲ. ಈಗಂತೂ ಆಲ್ಮೋಸ್ಟ್ಲಿ ಎಲ್ಲದರ ರೇಟ್ ಡೌನೇ ಆದರೆ. ಸುರೇಶ್ ಅವರೇ, ಸಾಕಷ್ಟು ಕೃಷಿಯಲ್ಲಿ ನಿಮಗೆ ಮುಖ್ಯವಾಗಿ ತೋಟಗಾರಿಕಾ ಬೆಳೆಗಳಲ್ಲಿ ಅನುಭವ ಇದೆ, ನಿಮ್ಮ ಅನುಭವಗಳು ಇತರ ರೈತರಿಗೆ ಮಾದರಿಯಾಗಲಿ. ಈ ವರ್ಷ ನೀವು ಪ್ರಾರಂಭದಲ್ಲಿ ಈ ಬಳ್ಳಿ ಜಾತಿಯ ತರಕಾರಿಗಳನ್ನು, ಹಾಗಲಕಾಯಿ ಹೀರೆಕಾಯಿ ಮತ್ತು ಸೌತೆಕಾಯಿಗಳನ್ನು ಕೂಡ ಬೆಳೆದಿದ್ದೀರಿ, ಈ ಜೊತೆಗೆ ವಿಶೇಷವಾಗಿ ಚೆಂಡು ಹೂ ಕೂಡ 1.5 ಎಕರೆಯಲ್ಲಿ ಹಾಕಿದ್ದೀರಿ. ಒಳ್ಳೆಯ ಬೆಲೆ ನೀಡಲಿ, ಲಾಭದಾಯಕ ಆಗಲಿ, ನಿಮ್ಮ ಕೃಷಿ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ಸುರೇಶ್ ಅವರು ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೆ ಪಲ್ಕಂದೊಡ್ಡಿ ಗ್ರಾಮದ ಸುರೇಶ್ ಅವರ ತರಕಾರಿ ಬೇಸಾಯದ ಅನುಭವಗಳನ್ನು ಕೇಳಿದಿರಿ. ರೈತ ಬಾಂಧವರೇ, ಈಗ ಒಂದು ಪ್ರಕಟಣೆಯ ನಂತರ ಪೇಟೆ ಧಾರಣೆ ಕೇಳಿದಿರಿ. ಪ್ರಧಾನಮಂತ್ರಿ

ಚಾಳ ರಾಜದಲ್ಲಿ ಮಂತ್ರಿ ಆದವ ಕೈಲಾಸ ಶಿಲಾಲಿಪೇ